ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಕೂಲಿ ಕಾರ್ಮಿಕರಾದ ರೈತ ಮಹಿಳೆ ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮದ ಶ್ರೀಮತಿ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ ಪ್ರಕಟಣೆಗಳಿವೆ ಕೇಳೋಣಂತೆ. ರೈತ ಬಾಂಧವರು ಇದಕ್ಕೆ ಕೇಳೋಣ. ಕೃಷಿ ಕೂಲಿ ಕಾರ್ಮಿಕರಾದ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಲಕ್ಷ್ಮಿ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕ ಮಹಿಳೆ ಲಕ್ಷ್ಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ತಮ್ಮ ಕೃಷಿ ಕೂಲಿ ಕಾರ್ಮಿಕರಾಗಿ ತಾವು ಹೇಗೆಲ್ಲ ತಮ್ಮ ಜೀವನ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಲಕ್ಷ್ಮಮ್ಮ. ನಮಸ್ಕಾರ ಸರ್. ಲಕ್ಷ್ಮಮ್ಮರೇ, ನಿಮ್ಮ ಸ್ವಂತ ಊರು ಮಾಲ್ವಿನ? ನಮ್ಮ ಸ್ವಂತ ಊರು ಕೊಪ್ಪಳ ಹತ್ರ ಕಾಟಹಳ್ಳಿ ಸರ್. ಸ್ವಂತ ಊರು ಅಂದ್ರೆ ಅದು ಗಂಡನ ಮನೆ? ಅದು ಗಂಡನ ಮನೆ ಸರ್. ಇದು ಮಾಲ್ವಿ ತವರ್ ಮನೆ ಸರ್. ತವರ್ ಮನೆ. ಈಗ ಇಲ್ಲಿ ಇದ್ರಿ? ಮಾಲ್ವಿಯಲ್ಲೇ ಇದ್ದೀರಿ ಸರ್. ಅಲ್ಲಿ ಯಾಕೆ ಏನ್ ಸಮಸ್ಯೆ ಆಗ್ತಾ ಅಥವಾ ಏನು? ಇಲ್ರಿ, ನಮ್ಮ ಮನೆಯವರು ತೀರ್ಕೊಂಡಿದ್ದಾರೆ ಸರ್, ಹಂಗಾಗಿ ಇಲ್ಲೇ ಇದ್ದೀನಿ ಸರ್. ಇಲ್ಲಿ ಬಂದು ಜೀವನ ಮಾಡ್ತಾ? ಇಲ್ಲೇ ಜೀವನ ಮಾಡ್ತಾ ಇದ್ದೀನಿ ಸರ್. ಅಲ್ಲಿ ಎಲ್ಲ ಈ ತರ ಕೂಲಿ ಮಾಡ್ಕೊಂಡು ಜೀವನ ಮಾಡೋದು ಆಗ್ತಿರ್ಲಿಲ್ವಾ? ಹೇಗೆ ಅಲ್ಲಿ ಕೂಲಿ ಮಾಡಕ್ಕ ಚೆನ್ನಾಗೈತಿ ಸರ್? ನಾವು ಇಲ್ಲಿ ಮತ್ತೆ ಒಬ್ಬಳ ಹೆಣ್ಮಗಳು, ಸಣ್ಣ ಮಗನ ಕಟ್ಟಿಯಂದು ಜೀವನ ಮಾಡ್ಬೇಕಲ್ಲ ಸರ್, ಹಂಗಾಗಿ ಮಾಲ್ವಿಯಲ್ಲೇ ಇಲ್ಲೇ ನಮ್ಮ ತಾಯಿಯವರು ಒಂದ್ ಸ್ವಲ್ಪ ಸಹಾಯ ಮಾಡ್ತಾರೆ ಸರ್. ಸ್ವಲ್ಪ ಆಸರೆ ಕೂಲಿ ಮಾಡಿದ್ದು ಸಹ ಇದು ಅಷ್ಟು ಆಗೋದಿಲ್ಲ ಸರ್, ಅವ್ರು ಒಂದ್ ಸ್ವಲ್ಪ ಸಹಾಯ ಮಾಡ್ತಾರ, ಹಂಗಾಗಿ ನಾವು ಇಲ್ಲಿ ಇದೀವಿ ಸರ್. ಏನೇನ್ ಕೆಲಸ ಮಾಡ್ತೀರಮ್ಮ ಇಲ್ಲೆಲ್ಲ ಮಾಲ್ವಿ ಸುತ್ತಮುತ್ತಲು? ಏನೇನ್ ಕೆಲಸಗಳಿರ್ತವೆ ಕೃಷಿಯಲ್ಲಿ? ಮಾಲ್ವಿಯಲ್ಲಿ ಗದ್ದಿ ಕಳೆವು ಸರ್, ಜಾಸ್ತಿ ಗದ್ದಿ ಕಳೆವು ಇರ್ತಾವ ಸರ್, ತೆನಿಮುರೆ ಇರ್ತಾವ ಸರ್, ಮತ್ತೆ ಆಮೇಲೆ ಇವು ಹತ್ತಿ ಕಳೆ ಇರ್ತಾವ ಸರ್, ಹತ್ತಿ ಬಿಡಿಸೋ ಇರ್ತಾವ ಸರ್, ಹುಲ್ ಬೆಳೆ ಇರ್ತಾವ ಸರ್. ನೆಲಗದ್ದೆ ಜಾಸ್ತಿ ಇರೋದ್ರಿಂದ ಹುಲ್ ಬೆಳೆಯೋದು ಇರ್ತದೆ. ಊಟ ಮಾಡೋ ಜಾಳ ಸರ್, ಅದನ್ನು ಗೊತ್ತಾಗ್ತ ತೆನಿ ಕೊಯ್ಯಕ್ ಹೋಗ್ತೀವಿ ಸರ್. ಆಮೇಲೆ ಎಲ್ಲ ಮನೆಯಾಗ ಮತ್ತೆ ಆಡುಗಳು ಅದಾವ ಸರ್, ಕುರಿಗಳು ಅದಾವ ಸರ್. ಅದನ್ನು ಸಾಕೊಂಡಿದ್ದೀರಿ? ಅದನ್ನು ಬಹಳ ಇದಾವ. ಬಹಳ ಇದಾವ. ಎಷ್ಟು ಇದಾವ? 10 ಆಡುಗಳು ಅದಾವ ಸರ್, 2 ಮೇವು ಅದಾವ ಸರ್. ಅವನ್ನೆಲ್ಲ ಯಾರು ಕಾಯ್ತಾರೆ ಮೇಯಿಸೋದೆಲ್ಲ? ನಮ್ಮ ತಂದೆಯವ್ರಿಗೆ ಮೇಯಿಸ್ತಾರೆ ಸರ್. ನಾವು ಮತ್ತೆ ಸಾಯಂಕಾಲ ಬಂದ ಟೈಮ್ನಾಗ ನಾವು ಹೋಗ್ತೀವಿ ಸರ್ ಮೇಯಿಸಕ. ಆಕಳ ಐತೆ ಸರ್ ಮನೆಯಲ್ಲಿ, ಮತ್ತೆ ಅದನ್ನೆಲ್ಲ ಮತ್ತೆ ತಮ್ಮ ಮೇಕೆಗಳು ಎಲ್ಲ ಮೇಯಿಸ್ಕೊಂಡ್ ಜಾಪಾನ ಮಾಡ್ಕೊಂತ ಇರ್ತೀವಿ ಸರ್. ಇವು ಮೇಕೆಗಳೆಲ್ಲ ಮಾರ್ತೀರಿ? ಮಾರ್ತೀವಿ ಸರ್. ಅಂದ್ರೆ ಎಷ್ಟು ಬೆಲೆಗೆ ಹೋಗ್ತಾವ ಅವೆಲ್ಲ? ಒಂದು ಮರಿ 10,000 ಹೋಗ್ತತ್ರಿ, ಆಡು ಮರಿ 10,000 ಹೋಗ್ತತ್ರಿ, ಮತ್ತೆ ತೆಗರು ಮರಿ ಅವು 15,000, 20,000, 25,000 ಹೋಗ್ತಾವ್ರಿ. ಒಟ್ಟು ಈ ಕುರಿ ಮೇಕೆ ಇವನ್ನ ಸಣ್ಣ ಸಂಖ್ಯೆ ಪ್ರಮಾಣದಲ್ಲಿ ಬೆಳೆಸಿದ್ರು ಲಾಭ ಇದೆ? ಲಾಭ ಇದೆ ಸರ್. ಈಗ ನೀವೇನಾದ್ರು ವಿಶೇಷವಾಗಿ ಆಹಾರ ಹಾಕ್ಬೇಕಾಗಿಲ್ಲ, ಮೇಯಿಸ್ಕೊಂಡು ಬಂದು ಮೇಯಿಸ್ಕೊಂಡ್ ಬರ್ತಾವ್ರಿ ನಮ್ಮ ತಂದೆಯವರು. ಮೇಯಿಸ್ಕೊಂಡ್ ಬಂದ್ರು ಮತ್ತೆ ನಾವು ಹೊಲ್ಕ್ ಹೋಗ್ತಿವ್ರಿ, ಕಳೆ ಹೋಗ್ತಿವಲ್ಲ, ಅಲ್ಲಿಂದ ಹುಲ್ ತಗೊಂಡ್ಬರ್ತೀವಿ. ಈಗ ಈ ಕೃಷಿ ಕೂಲಿ ಕಾರ್ಮಿಕರಾಗಿ ಹೊರಗಡೆ ಎಲ್ಲ ಹೊಲಗಳಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತಿರಲ್ಲ, ವಿಶೇಷವಾಗಿ ಯಾವ ಕೆಲಸಗಳು ಈ ಭಾಗದಲ್ಲಿ ಹೆಚ್ಚಿರ್ತವೆ? ಈ ಭಾಗದಲ್ಲಿ ಗದ್ದೆ ಕಳವು ಜಾಸ್ತಿ ಸರ್. ಗದ್ದಿನ ನೆಲ್ಲು ಜಾಸ್ತಿ, ನೆಲ್ಲು ಜಾಸ್ತಿ ಬೆಳೀತಾರ ಇಲ್ಲಿ? ಹ್ಮ್ ಸರ್, ನೆಲ್ಲು ಜಾಸ್ತಿನೇ ಬೆಳೆದ ಸರ್. ಆಮೇಲೆ ಎರಡನೇದಾಗಿ ಇದನ್ನ ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ ಸರ್. ಮೆಕ್ಕೆಜೋಳದಲ್ಲಿ ಏನ್ ಕೆಲಸ ಇರ್ತದೆ ಹೆಚ್ಚಾಗಿ ನಿಮ್ಗೆ? ಕಳೆ ತೆಗೆಯೋದು, ಕಳೆ ತೆಗೆಯೋದಿರ್ತದೆ ಸರ್. ಗೊಬ್ಬರ ಹಾಕೋದಿರ್ತದೆ ಸರ್, ತೆನೆ ಮುರಿಯೋದಿರ್ತದೆ ಸರ್. ಓಹೋ, ಅವೆಲ್ಲ ಇರ್ತದೆ ಸರ್. ಇಂಥವಕ್ಕೆಲ್ಲವಕ್ಕೂ ಹೋಗ್ತೀವಿ? ಇಂಥವಕ್ಕೆಲ್ಲ ಹೋಗ್ತೀವಿ ಸರ್, ಡೈಲಿ ನಾವು ಮನೆಯಾಗ ಇರೋದಿಲ್ಲ ಸರ್. ಅಂದ್ರೆ ಈ ಒಂದು ಕೃಷಿ ಕ್ಷೇತ್ರದ ಒಳಗಡೆಗೆ ಯಾವುದೇ ಕೂಲಿ ಕಾರ್ಮಿಕರು ಒಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸಗಳು ಸಿಕ್ಕೆ ಸಿಗ್ತದ? ಒಂದು ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಸಿಗ್ತದ? ಎಷ್ಟು ಕೊಡ್ತಾರಮ್ಮ ಕೂಲಿ ನಿಮ್ಗೆ ಇಲ್ಲಿ? ಕೂಲಿ 250 ರೂಪಾಯಿ ಕೊಡ್ತಾರೆ ಸರ್ ದಿನಕ್ಕೆ. ಗಂಡ್ಮಕ್ಳಿಗೆ ಜಾಸ್ತಿ, ಹೆಣ್ಮಕ್ಳಿಗೆ ಕಮ್ಮಿ? ಅದು ಇದೆ ಹಂಗೆ, ಆ ತರ ತಾರತಮ್ಯ ಇದೆ. ಗಂಡ್ಮಕ್ಳಿಗೆ ಆದ್ರೆ ಎಷ್ಟು ಕೊಡ್ತಾರೆ? ಗಂಡ್ಮಕ್ಳಿಗೆ 300 ರೂಪಾಯಿ ಕೊಡ್ತಾರೆ ಸರ್, ಹೆಣ್ಮಕ್ಳಿಗೆ 250 ಕೊಡ್ತಾರೆ. ಯಾಕೆ ನೀವು ಕೆಲಸ ಕಮ್ಮಿ ಮಾಡ್ತೀರಾ? ಹಂಗಲ್ಲ ಸರ್, ಅವ್ರಂದ್ರೆ ಒಂದ್ ಸ್ವಲ್ಪ ಇದು ಸ್ವಲ್ಪ ಜಾಸ್ತಿ ಕೆಲಸ ಅಲ್ಲ ಸರ್. ಗಂಡ್ಮಕ್ಳಿಗೆ ಕೆಲಸನ ಮುಂದೆ ಇರ್ತದೆ ಸರ್, ಹೆಣ್ಮಕ್ಳು ಗಂಡ್ಮಕ್ಳದಾದಂಗೆ ಹೆಣ್ಮಕ್ಳದ್ ಆಗಲ್ಲ ಸರ್. ಹೌದಾ? ಹ್ಮ್ ಸರ್. ನಿಮಗೆ ಅದು ಅನ್ಸಿದ್ಯಾ ಹಂಗೆ? ಹ್ಮ್ ಸರ್ ಅನ್ಸಿದೆ. ಆ ಗಂಡ್ಮಕ್ಳಿಗಿಂತ ನಾವು ಕಮ್ಮಿ ಮಾಡ್ತೀವಿ ಅಂತ ಅನ್ಸಿದ್ಯಾ? ಅನ್ಸಿದೆ ಸರ್. ಅವ್ರದ್ದು ಒಂದ್ ಸ್ವಲ್ಪ ಕೆಲಸ ಮುಂದೆ ಇರ್ತದ್ರಿ ಸರ್. ಹಂಗಾಗಿ ಅವ್ರಿಗೆ ಕೂಲಿ ಜಾಸ್ತಿ? ಅವ್ರಿಗೆ ಕೂಲಿ ಜಾಸ್ತಿ ಸರ್. ನೀವು ನಿಮ್ಗೆ ಎಂದು ಹಂಗನ್ಸಿಲ್ಲ ನಾವು ಹೆಣ್ಮಕ್ಳು ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಅವ್ರಿಗೆ ಜಾಸ್ತಿ ಕೂಲಿ ಕೊಡ್ತೀರಿ, ನಮ್ಗೆ ಕಮ್ಮಿ ಕೊಡ್ತೀರಾ ಅಂತ ಕೇಳಿರೇನೆ ಅಂತಾರೆ? ಕೇಳಿಲ್ಲ ಸರ್, ಕೇಳಿಲ್ಲ ಸರ್. ಅವ್ರಿಗೆ ಅವ್ರು ಸಂಬಂಧ ಪಡ್ತಾರೆ ಸರ್, ನಮ್ ಅವ್ರ ಬಗ್ಗೆ ನಾವ್ ಯಾಕೆ ಕೇಳೋದಂತಂದ ಹೇಳಿ ಲೋಕ ರೂಢಿ ಅಂತ ಬಿಟ್ಬಿಡ್ತೀರಿ. ಮೊದ್ಲಿಂದ ಪದ್ಧತಿ ಮಾಡ್ಕೊಂಡ್ ಬಂದಾರೆ, ಯಾಕೆ ಬೇಕಾ ನಮ್ಗೆ ಅಂತಾನ? ಈಗ ಇತ್ತೀಚೆಗೆ ಎಲ್ಲ ಹೆಣ್ಮಕ್ಳು ಏನ್ ಮಾಡ್ತಿದಾರೆ, ಕೂಲಿ ಕಾರ್ಮಿಕರು ಅವರು ಒಂದು ಒಗ್ಗಟ್ಟು ಮಾಡ್ಕೊಂಡ್ಬಿಡ್ತಾರೆ, ಗುತ್ತಿಗೆ ಹಿಡಿಯೋದು, ಜಾಸ್ತಿ ರೊಕ್ಕಕ್ಕೆ ಹಿಡಿಬಹುದು, ಕಡಿಮೆ ಒಟ್ಟು ನಾವೇ ಹಿಡಿಬೇಕು ಅನ್ನೋದು ಒಂದು ಇದೆ ಇರ್ತದೆ. ಹಂಗಿದೆಯಾ ನಿಮ್ಮಲ್ಲಿ? ಎಕರೆಗೆ ತೆನೆ ಮುರಿಯೋದು, ಹುಲ್ ಬೆಳೆಯದಾದ್ರ ಒಂದ್ ಎಕರೆಗೆ 5 ಆಳಿ ಕೊಡ್ತಾರ ಸರ್. ಹಂಗಾಗಿ ಮತ್ತೆ ನಾವು ಎಲ್ಲರೂ ಒಂದ್ 10 ಜನ ಇದೀವಿ ಸರ್. ನಾವು ಒಂದು ಗುಂಪು 10 ಜನ ಇದೀವಿ, ಅದ್ರಾಗ ನಾವ್ ಎಲ್ಲರೂ ಕೆಲಸ ಚೆನ್ನಾಗಿ ಮಾಡ್ತೀವಿ ಸರ್. ಅದನ್ನ ಗುತ್ತಿಗೆ ಹಿಡ್ಕೊಂಡು ಎಲ್ಲರೂ ಒಟ್ಟಿಗೆ ಮಾತಾಡ್ಕೊಂಡು ಎಲ್ಲರೂ ಮುಗಿಸ್ಕೊಂಡ್ ಬರ್ತೀವಿ. ನೀವು ಚೆನ್ನಾಗಿ ಮಾಡ್ತೀವಿ ಅಂತೀರಿ, ಹೊಲ್ದವ್ರು ಏನ್ ಹೇಳ್ತಾರೆ, ಮೆಲ್ಲಕ್ಕೆ ಮಾಡ್ತಾರೆ, ಜಲ್ದಿ ಕೆಲ್ಸ ಸಾಗಲ್ಲ ಅಂತಾರೆ, ಈ ತರದ್ದು ಮಾತು ಬರ್ತಿರ್ತ ನಮ್ಗೆ? ಯಾರು ಯಾವ್ದು ಸೂಕ್ತ ಗುತ್ತಿಗೆ ಹಿಡ್ದಾಗ ಚೆನ್ನಾಗಿ ಮಾಡ್ತೀರಂತ ಅನ್ಸುತ್ತಲ್ವಾ? ಹ್ಮ್ ಸರ್, ಗುತ್ತಿಗೆ ಹಿಡಿದ್ರ ನಮ್ ಕೈಯಾಗಿರ್ಬೇಕಲ್ ಸರ್, ಗಡಗಡ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಸರ್. ಹಂಗಾಗಿ ಮತ್ತೆ ಅವ್ರು ತಲೆ ಕೆಡ್ಸ್ಕೊಳಲ್ಲ ಸರ್. ನಾವ್ ಗುತ್ತಿಗೆ ಕೊಟ್ಟಿಬಿಡೋ ಅದ್ರ ಬಗ್ಗೆ ಯಾಕೆ ನಾವು ಕೇಳೋದಂತಂದ ಹೇಳಿ ಅವ್ರು ಕೊಟ್ಟು ಹೋಗ್ಬಿಡ್ತಾರ ಸರ್. ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ದಿನಗೂಲಿ ಹೋದಾಗ ಮಾತ್ರ ಸ್ಲೋ ಮಾಡ್ತೀರಿ? ಇಲ್ಲ ಸರ್, ಅದನ್ನು ಚೆನ್ನಾಗಿ ಮಾಡ್ತೀವಿ ಸರ್. ಅದಕ್ಕಿಂತ ಚೆನ್ನಾಗಿ ಮಾಡೋದು ಅಂದ್ರೆ ಇದು ನಮ್ ಕೈಯಾಗಿರ್ಬೇಕಲ್ ಸರ್. ನೀವು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಈ ತರ ಆರೋಪಗಳು ಕೇಳ್ತಿರ್ತೀವಿ ನಾವು. ಈಗ ನಾವು ನೀವು ನಿಮ್ಮ ಅನುಭವಗಳನ್ನ ಹೇಳ್ಕೊಡ್ತೀರಿ, ರೈತರು ತಮ್ಮ ಅನುಭವಗಳನ್ನ ಹೇಳ್ಕೊಡ್ತಿರ್ತಾರೆ. ಈಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಗುತ್ತಿಗೆ ಹಿಡಿದ್ರೆ ಒಳ್ಳೇದಾ, ದಿನಗೂಲಿ ಹೋದ್ರೆ ಒಳ್ಳೇದಾ, ಸಪರೇಟ್ ಆಗಿ ಕೂಲಿ ಹೋದ್ರೆ ಒಳ್ಳೇದಾ, ನಿಮ್ ಪ್ರಕಾರ ಯಾವ್ದು ಲಾಭ? ಹೋಗ್ಬೇಕಂದ್ರೆ ಸರ್, ಇದು ಗುತ್ತಿಗೆನ ಚೆನ್ನಾಗಿ ಸರ್, ಕೂಲಿನ ಮತ್ತೆ ಅದು ಕಡಿಮೆ ಆಗ್ತದಲ್ಲ ಸರ್. ಹಂಗಾಗಿ ಮತ್ತೆ ನಾವು ಗುತ್ತಿಗೆನ ಚೆನ್ನಾಗಿ ಸರ್. ಈಗ 10 ಜನ ಇದ್ರಮ್ಮ, ಎಲ್ಲ ಯಾವ್ದೋ ಒಂದ್ ಕೆಲಸ ಗುತ್ತಿಗೆ ಹಿಡಿದಿರ್ತೀರಿ, ಇದ್ರಾಗ ಜಾಸ್ತಿ ಆದಾಯ ಉಳಿತದ? ದಿನಗೂಲಿ ಆದಾಯ ಉಳಿತದೆ? ದಿನ ಗುಲಿಯಾಗ ಉಳಿಯಲ್ಲ ಸರ್, ಅದ್ರಲ್ಲಿ ಇದ್ರಾಗ ಉಳಿತದೆ ಸರ್. ನಾವು ಗುತ್ತಿಗೆ ಕೆಲಸ ಮಾಡ್ತೀವಲ್ಲ ಸರ್, ಅದ್ರಲ್ಲೇ ಉಳಿಯೋದು ನಮಗೆ. ಅದ್ರಾಗ ಎಷ್ಟು ಕೂಲಿ ಸಿಗ್ತದೆ ಅವತ್ತಿನ ದಿನ ನಿಮ್ಗೆ? ಅದರಲ್ಲಿ ಏನಿಲ್ಲ ಅಂದ್ರೆ ಒಂದು 400-450 ರೂಪಾಯಿ ಬೀಳ್ತದೆ ಸರ್ ನಮಗೆ. ಈಗ ನಿಮ್ಗೆ ಅನ್ಸುತ್ತಾ ಮುಂದೊಂದಿನ ನಾವು ಇದೇ ಸಿಸ್ಟಮ್ ಅನ್ನ ಮುಂದರ್ಸ್ಕೊಂಡು ಹೋಗ್ಬೇಕಂತ, ಗುತ್ತಿಗೆ ಹಿಡ್ಕೊಂಡೆ ಹೋಗ್ಬೇಕು ನಾವು ಮುಂದೆ ಅಂತ? ಅದೇ ಅನ್ಸ್ತದೆ ಸರ್, ಅದೇ ಕೆಲ್ಸನ ಸಿಗೋದಿಲ್ಲ ಸರ್. ಒಂದೊಂದ್ಸರಿ ಇದು ಬದುಕು ಜಾಸ್ತಿ ಇರ್ತಾವಲ್ಲ ಸರ್, ಆ ಟೈಮ್ನಾಗ ಮಾತ್ರ ನಮಗೆ ಆ ಕೆಲಸ ಅವಕಾಶ ಸಿಗ್ತದೆ ಸರ್. ಮತ್ತೆ ಮಿಕ್ಕಿದ ಟೈಮ್ನಾಗ ಮತ್ತೆ ಹೊಲದಲ್ಲಿ ಕೆಲಸ ಕಡಿಮೆ ಆದಾಗ ಅವರು ಕೊಡೋದಿಲ್ಲ ಸರ್. ಹಂಗಾಗಿ ಮತ್ತೆ ವರ್ಷದಲ್ಲಿ ಯಾವ ಸೀಸನ್ ಅಲ್ಲಿ ಈ ತರ ಗುತ್ತಿಗೆ ಕೆಲಸ ಮಾಡಬಹುದು ನೀವು? ಯಾವ ಸೀಸನ್ ಅಂದ್ರ ಇದು ದಸರಾ ಟೈಮ್ ನಲ್ಲಿ ಸಿಗ್ತದೆ ಸರ್ ನಮಗೆ ಗುತ್ತಿಗೆ ಕೆಲಸ ಜಾಸ್ತಿ. ಅಂದ್ರ ಬೇಸಿಗೆ ಟೈಮ್ ನಲ್ಲಿ ಕೆಲಸ ಇರೋದಿಲ್ಲ ಸರ್, ಈ ಟೈಮ್ ನಲ್ಲಿ ಇರ್ತದೆ ಸರ್ ಗುತ್ತಿಗೆ ಕೆಲಸ. ಹಂಗಾಗಿ ಮತ್ತೆ ಬೇಸಿಗೆ ಟೈಮ್ ನಾಗ ಕೂಲಿನ ಜೀವನ ಮಾಡ್ಬೇಕು ಸರ್ ನಾವು. ಇದ್ರ ಜೊತೆಗೆ ನೀವು ಏನಾದ್ರೂ ಈ ಸ್ತ್ರೀ ಶಕ್ತಿ ಸಂಘ ಈ ತರ ಮಹಿಳಾ ಗುಂಪುಗಳು ಈ ತರ ಮಾಡ್ಕೊಂಡಿದೀರಾ? ಹ್ಮ್ ಸರ್, ಮಾಡ್ಕೊಂಡಿದೀವಿ. ಅಂದ್ರ ನಮ್ ತಾಯಿಯರು ಮಾಡ್ತಾರ ಸರ್, ನಾವ್ ಏನ್ ಸೇರಿಲ್ಲ ಅದ್ರಲ್ಲಿ, ನಮ್ ತಾಯಿಯರು ಒಂದ್ ಸೇರಿರ್ತಾರ ಸರ್. ಅದನ್ನು ಚೆನ್ನಾಗೈತ್ ಸರ್. ಅದು ಮತ್ತೆ ಕಷ್ಟದಾಗ ಯಾರು ಕೊಡೋದಲ್ಲ ಸರ್, ದುಡ್ಡು ಬೇಕಂದ್ರೆ ಯಾರು ಕೊಡ್ತಾರ್ರಿ, ಯಾರು ಕೊಡಲ್ಲ. ಹಂಗಾಗಿ ಅದು ಒಂದ್ ಸ್ವಲ್ಪ ಅದು ನಮಗೆ ಅನುಕೂಲ ಐತ್ ಸರ್. ಅದ್ರಿಂದ ನೀವು ತಾಯಿ ತಂದೆಯವ್ರ ಮನೆಯಲ್ಲಿ ಇದ್ರು ಸಹಿತ ನಿಮ್ ಕುಟುಂಬದ ಖರ್ಚುಗಳು, ಈಗ ನಿಮ್ ಮಗನಿಗೆ ಶಿಕ್ಷಣ ಕೊಡೋದಾಗಿರ್ಬೋದು, ಇದೆಲ್ಲದೂ ನೀವೇ ಮ್ಯಾನೇಜ್ ಮಾಡ್ಕೊಳ್ತೀರಾ, ಅಥವಾ ಅಷ್ಟು ನೀವು ದುಡ್ದದೆಲ್ಲ ನಿಮ್ ತಾಯಿ ಕೈಯಲ್ಲಿ ಕೊಟ್ಟು ನಮ್ ಜೀವನ ನೀವು ನಡೆಸಮ ಅಂತ ಬಿಡ್ತೀರಾ, ಹೇಗೆ? ಇಲ್ಲ ಸರ್, ನಮ್ ತಾಯಿಗೆ ಕೊಡುವಷ್ಟು ಕೊಡ್ತೀವಿ ಸರ್. ನಮ್ ತಲೆ ಏನು ಇಟ್ಕೊಳೋದಿಲ್ಲ ಸರ್. ಮತ್ತೆ ಅವರು ನಮಗೆ ಒಂದ್ ಸ್ವಲ್ಪ ಸಹಾಯ ಮಾಡ್ತಿರ್ತಾರೆ ಸರ್. ನಮ್ ತಗ ಜೀವನ ಮಾಡ್ಬೇಕಂದ್ರೆ ಆಗೋದಿಲ್ಲ ಸರ್, ಅವ್ರದೇ ನಡಿಬೇಕಂದ್ರೆ ಆಗೋದಿಲ್ಲ, ಇಬ್ರು ಸೇರಿಸಿ ದುಡಿದ್ರೆ ಒಂದ್ ಸ್ವಲ್ಪ ಮುಂದೆ ಹೋಗಕ್ ಚಾನ್ಸಸ್ ಇರ್ತದೆ ಸರ್, ಒಬ್ರ ಕೈಯಿಂದ ಏನು ಮಾಡಕ್ಕಾಗಲ್ಲ ಸರ್. ಇಲ್ಲಿ ಈಗ ನಿಮ್ಮ ತಾಯಿಯವರು ಒಟ್ಟಿಗೆ ಇದೀರಾ ಅಥವಾ ನಿಮ್ಗೆ ಸಪರೇಟ್ ಆಗಿ ಏನಾದ್ರು ಮನೆ ಮಾಡ್ಕೊಂಡು ಹೇಗಿದ್ರೆ ಹೇಗೆ? ಇಲ್ಲ ಸರ್, ಅವ್ರ ಜೊತೆಗೇನೆ ಇರ್ತದೆ ಸರ್. ಈಗ ಆಡು ಕುರಿ ಇವೆಲ್ಲ ಸಾಕ್ತಾ ಇದೀರಿ, ಆಕಳು ಇದೆ ಅಂತ ಹೇಳಿದ್ರಿ, ಆಕಳು ಈ ತರ ಈಗ ಯಾವ ತಳಿ ಸಾಕಿರೋದು ನೀವು? ಆಕಳುಗಳು ಜವರಿ ಆಕಳ ಸಾಕಿದೆ ಸರ್. ನಿಮ್ಮ ಇಲ್ಲಿ ಲೋಕಲ್ ತಳಿಗಳು? ಅವು ಹೆಚ್ಚು ಹಾಲು ಕೊಡಲ್ಲ, ಅವು ಕಡಿಮೆ ಕೊಡ್ತಾವ ಸರ್, ಆದ್ರೆ ಅವು ಹಾಲು ಚೆನ್ನಾಗಿರ್ತಾವ ಸರ್. ಆದ್ರೂ ಮಾರಾಟ ಮಾಡ್ತೀರಾ ನೀವು? ಮಾರಾಟ ಮಾಡೋಷ್ಟು ಇರ್ತಾವ? ಮಾರುವಷ್ಟು ಸಿಗಲ್ರಿ, ಬೆಳಿಗ್ಗೆ 2 ಲೀಟರ್, ರಾತ್ರಿ 2 ಲೀಟರ್. ನಾವು ಫ್ಯಾಮಿಲಿ 10 ಜನ ಇದಾರಲ್ಲ ಸರ್, ಮತ್ತೆ ಅವ್ರಿಗೆ ಇದು ಊಟಕ್ಕ ಮತ್ತೆ ಚಾಕ ಬೇಕಾಗತ್ತಲ್ರಿ, ಅದಕ್ಕ ನಾವು ಅದನ್ನ ಡೈರಿಗೆ ಹಾಕೋದಿಲ್ಲ ಸರ್. ಈಗ ನೀವು ಕುಟುಂಬದೊಳಗೆ 10 ಜನ ಇದೀರಿ, 10 ಜನ ಈ ತರ ಕೂಲಿ ಕೆಲಸಗಳಿಗೆ ಹೋಗ್ತಾ ಇರ್ತೀರಾ, ಬೇರೆ ಏನಾದ್ರು ಮಾಡ್ತಿದಾರ? 10 ಜನನು ಕೂಲಿಗೆ ಕೆಲ್ಸಕ್ಕ ಹೋಗಲ್ರಿ, ಹೊಲ ಐತಲ್ರಿ ನಮ್ದು, 6 ಎಕರೆ ಹೊಲ ಐತ ಸರ್. ಆ ಹೊಲ್ದಾಗ ಕೆಲ್ಸ ಮಾಡ್ತಾರ್ರಿ ನಮ್ ತಾಯರು, ಮತ್ತೆ ನಮ್ ತಂದೆಯವರು ಮೇಕೆಗಳು ಅದಾವ ಸರ್, ಅವನ್ನ ಮೇಯಿಸ್ತಾರ ಸರ್. ಮತ್ತೆ ನಾವು ಕೂಲಿ ಮಾಡೋರು ಕೂಲಿ ಮಾಡ್ತಿವ್ರಿ, ಆ ಕೆಲ್ಸ ಮಾಡೋರು ಆ ಕೆಲ್ಸ ಮಾಡ್ತಿರ್ತಾರ ಸರ್. ಇಲ್ಲಿ ತೋಟಗಾರಿಕೆ ಬೆಳೆಗಳು ಜಾಸ್ತಿ ಇದಾವೆ, ದಾಳಿಂಬೆ ಮಾಡ್ತಾರೆ, ಈ ತರದೆಲ್ಲ ಇದೆ. ದಾಳಿಂಬೆ ತೋಟದೊಳಗೆ ಏನ್ ಕೆಲಸ ಇರ್ತದೆ? ದಾಳಿಂಬ್ರಿ ತೋಟದಲ್ಲಿ ಇದು ಚಿಗುರು ಇರ್ತದೆ ಸರ್, ಅದನ್ನ ಮುರಿಬೇಕು ಸರ್. ಮತ್ತೆ ಅದು ಬಿಟ್ರೆ ಮತ್ತೆ ಕಳೆ ಇರ್ತದೆ ಸರ್, ಆಮೇಲೆ ಹಣ್ಣು ಬಂದಾಗ ಹಣ್ಣು ಹರಿಬೇಕು ಸರ್. ಹಣ್ಣು ಕಟಾವ್ ಹೋಗ್ತೀರಿ? ಹ್ಞೂ ಸರ್. ಚಿಗುರು ಕಟ್ ಮಾಡಕ್ ಹೋಗ್ತೀರಿ? ಕಳೆ ತೆಗಿಯಕ್ ಹೋಗ್ತೀರಿ? ಈ ಮೂರ್ ಕೆಲಸಗಳು ಇರ್ತವೆ. ಹೌದಾ, ಅಲ್ಲಿ ಕಾಂಟ್ರಾಕ್ಟ್ ಹಿಡಿತೀರಾ ಅಥವಾ ಹೇಗೆ? ಇಲ್ಲ ಸರ್, ದಾಳಿಂಬ್ರಿಯಲ್ಲಿ ಕಾಂಟ್ರಾಕ್ಟ್ ಹಿಡಿಯಲ್ಲ ಸರ್. ಹಿಡಿಯಲ್ಲ, ದಿನಗೂಲಿ ಕೊಡ್ತಾರೆ. ಹಣ್ಣು ಹರಿಲಿಕ್ಕೆ ಹೋಗ್ತಿರಲ್ಲ, ಒಂದ್ ತಾಸಿಗೆ ಎಷ್ಟು ಹರಿತೀರ ಮಾವು ಹಣ್ಣು? ಅದು ಗಿಡದಲ್ಲಿ ಬಹಳ ಬಿಟ್ರೆ ಮತ್ತೆ ಒಂದು ದಿನದಲ್ಲಿ ಒಂದು ಇದಾಗ್ತದೆ ಸರ್, ಒಂದು ಗಾಡಿ ಆಗ್ತದೆ. ಮತ್ತೆ ಹಣ್ಣು ಜಾಸ್ತಿ ಬಿಡ್ಲಿಲ್ಲ ಅಂದ್ರೆ ಮತ್ತೆ ಕಡಿಮೆ ಆಗ್ತದೆ ಸರ್, ಗಿಡದ ಮೇಲೆ ಡಿಪೆಂಡ್ ಇರ್ತದೆ ಸರ್. ಸೊ ಅದು ಕೂಲಿ ಲೆಕ್ಕದ ಮೇಲೆ ಹೋಗ್ತೀರಾ? ಹ್ಞೂ ಸರ್, ಅದು ಕೂಲಿ ಲೆಕ್ಕದ ಸರ್. ಈಗ ಮಗ ಎಷ್ಟನೇ ಕ್ಲಾಸ್ ಓದ್ತಾನೆ? 2ನೇ ಕ್ಲಾಸ್ ಓದ್ತದ. ನೀವೇನು ಓದಿರಮ್ಮ? ನಾ PUC ಓದಿ ಸರ್. PUC ಓದಿದ್ರಿ? ಕಂಪ್ಲೀಟ್ ಮಾಡಿದ್ರ? ಪಾಸ್ ಆಗಿದ್ದೀನಿ ಸರ್. ಮುಂದೆ ಓದ್ಬೇಕಿತ್ತಲ್ಲ? ಮುಂದೆ ನಮ್ ತಾಯಿಯರ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್, ದುಡ್ಡಿಂದು, ಹಂಗಾಗಿ ನಾವು ಹೋಗಕ್ಕಾಗಿಲ್ಲ ಸರ್. ಸರ್ಕಾರಿ ಶಾಲೆ ಕಾಲೇಜುಗಳು ಕಡಿಮೆ ಫೀಸ್ ಇರ್ತೈತಲ್ಲ ಅವಾಗೆಲ್ಲ? ಕಡಿಮೆ ಇತ್ತು ಸರ್, ಮನೆಗೆ 7 ಜನ ಮಕ್ಕಳಲ್ಲ ಸರ್ ನಾವು, ಹಂಗಾಗಿ ಮತ್ತೆ ಅವ್ರನ್ನೂ ಓದಿಸ್ಬೇಕಲ್ಲ ಸರ್, ತಾಯಿ ತಂದೆ ಇಬ್ಬರೇ ದುಡಿಯೋರು, 7 ಜನ ಮಕ್ಕಳು ಓದಿದ್ರೆ ಮತ್ತೆ ಅವ್ರಿಗೆ ಕಷ್ಟ ಆಗ್ತದಲ್ಲ ಸರ್. ಹಾಗಂತೇಳಿ ನೀವೇ ಡಿಸೈಡ್ ಮಾಡಿ? ನಾವೇ ಬಿಟ್ಬಿಟ್ಟಿ ಸರ್. ನೀವೇ ಡಿಸೈಡ್ ಮಾಡಿ? ನಾವೇ ಡಿಸೈಡ್ ಮಾಡಿ, ಅವ್ರು ಒಂದ್ ಸ್ವಲ್ಪ ಓದ್ಬೇಕಲ್ಲ ಅಂತಂದ ಹೇಳಿ ನಾವು ಓದೋದ್ರಲ್ಲಿ ಹಿಂದೆ ಉಳಿದ್ರದ್ರಿಂದ ಮಾಡಿರ್ತೀರಿ? ಹಂಗೆ ಓದಕ್ಕೆ ಇಂಟ್ರೆಸ್ಟ್ ಇದ್ಲ ನಿಮ್ಗೆ? ಇಲ್ಲ ಸರ್, ಆಯ್ತು ಸರ್, ಇಂಟ್ರೆಸ್ಟ್ ಇದೆ ಸರ್. ಮಗನಿಗೆ ಏನೇನ್ ಮಾಡಿಸ್ಬೇಕು, ಏನ್ ಮಾಡ್ತೀರಿ? ಮಗನಿಗೆ ಓದಿಸ್ಬೇಕು ಸರ್, ನಾವು ಚೆನ್ನಾಗಿ ಓದಿಸಿ ಅವನ್ಗೆ ಒಂದು ದಾರಿ ಮಾಡ್ಬೇಕು ಸರ್, ಅವನ್ ಜೀವನ ಚೆನ್ನಾಗಿರ್ಬೇಕು ಸರ್, ನಮ್ದಂತೂ ಇಷ್ಟ ಆಗೋಗಿದೆ, ಮತ್ತೆ ಅವ್ರ ಜೀವನ ಚೆನ್ನಾಗಿರ್ಬೇಕಲ್ಲ ಸರ್. ಈ ಆಡು ಮೇಕೆ ಇದಾವಲ್ಲಮ್ಮ, ಅವುಗಳಿಗೆ ಸಪರೇಟ್ ಆಗಿ ಏನಾದ್ರು ಫುಡ್ ತರ್ತೀರಾ? ಅಥವಾ ಅಂದ್ರೆ ಈಗ ಕಾಳಿನ ಇದಾಗಿರ್ಬೋದು, ವಿಶೇಷವಾಗಿ ಹೊಟ್ಟಿನ ಮೇವು ಆಗಿರ್ಬೋದು, ಈ ತರದ ಏನಾದ್ರು ಹಾಕ್ತೀರಾ ಹಿಂಗೆ? ಇಲ್ಲ ಸರ್, ಮತ್ತೆ ಇದು ಬೇಸಿಗೆ ಟೈಮಲ್ಲಿ ಇವನ್ ತರ್ತೀವಿ ಸರ್, ನಾವು ಹೊಟ್ಟು ಇರ್ತದಲ್ಲ ಸರ್, ಕಡ್ಲಿ ಹೊಟ್ಟು, ಆ ಹೊಟ್ಟು ತರ್ತೀವಿ ಸರ್. ಆಮೇಲೆ ಮೆಕ್ಕೆಜೋಳ ಹೊಲದಲ್ಲಿ ಬೆಳಿತಾವ ಸರ್, ಒಂದ್ 2 ಚೀಲ ಇಟ್ಕೊಂಡಿರ್ತೀವಿ ಸರ್ ಮನೆಯಲ್ಲಿ, ಅವನ್ನ ಹಾಕ್ತೀವಿ ಸರ್ ಬೇಸಿಗೆ ಟೈಮ್ನಲ್ಲಿ. ಮಲ್ಗತ್ತಾರ ಸಪ್ಪೇನಾ? ಅಲ್ಲಿ ಸರ್ ಮೆಕ್ಕೆಜೋಳ ರೀ. ಮೆಕ್ಕೆಜೋಳ ತರ್ತೀರಿ? ಅವನ್ನ ರಾತ್ರಿ ಟೈಮ್ ಮಲ್ಗತ್ತಾರ ಹಾಕಿ ಮಲಗ್ತೀವಿ ಸರ್, ಡೈಲಿ ಅವನೇ ಇಡೋದಿಲ್ಲ ಸರ್, ಜಾಸ್ತಿ ಇಟ್ರೆ ಅವಕ್ಕೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಸರ್. ಈ ಆಡು ಮೇಕೆಗಳಿಗೆ ಏನಾದ್ರು ಆರೋಗ್ಯದ ಸಮಸ್ಯೆಗಳು ಬಂದ್ರೆ ಎಲ್ಲಿ ಹೋಗ್ತೀರಿ? ನಿಮ್ಗೆ ಇಲ್ಲಿ ಹತ್ರದಲ್ಲಿ ಪಶು ಡಾಕ್ಟರ್ ಸಿಗ್ತಾರ ಹೇಗೆ? ಪಶು ಡಾಕ್ಟರ್ ಸಿಗ್ತಾರ ಸರ್, ನಮ್ಮ ಮಾಲ್ವಿಲ್ಲೇ ಇದೆ ಸರ್, ಏನಾದ್ರೂ ಅವ್ರ ಹತ್ರ ತೋರಿಸ್ಕೊಂಡ್ ಬರ್ತೀವಿ ಸರ್, ಅವ್ಕು ಕಾಲ್ ನೋವು ಅಂತ ಬರ್ತದೆ ಸರ್. ಮತ್ತೆ ಏನಾರ ಒಂದ್ ಸ್ವಲ್ಪ ಹುಲ್ಲು ಮೇಯೋದಿಲ್ಲ ಸರ್ ಒಂದೊಂದ್ ಟೈಮ್ನಾಗ, ಅವಕ್ಕ ಒಂದು ಹೊಲದಲ್ಲಿ ಇದು ಬರ್ತದೆ ಸರ್, ಬತ್ತಿ ಗಿಡ ಅಂತಂದ ಹೇಳಿ ಬರ್ತದೆ ಸರ್, ಅದನ್ನ ತಿನ್ಸಿದ್ರೆ ಅದು ಚೆನ್ನಾಗಿ ಮೈತೈತೆ ಸರ್, ಹಂಗಾಗಿ ಅದು ಊಟ ತಿನ್ನೋದು ಕಡಿಮೆ ಮಾಡಿದ್ರೆ ಬತ್ತಿ ಗಿಡ ತಿನ್ಸ್ತೀರಾ? ಹ್ಞೂ ಸರ್, ಬತ್ತಿ ಗಿಡ ತಿನ್ಸ್ತೀವಿ ಸರ್, ಅದು ಚೆನ್ನಾಗಿ ತಿಂತದೆ ಸರ್. ಅದರಿಂದ ವಿಶೇಷ ಅದು ಔಷಧಿ ಸರ್, ಅದನ್ನ ತಿಂದ್ರೆ ಚೆನ್ನಾಗಿ ತಿಂತದೆ ಸರ್, ಅದು ತಿನ್ಲಿಲ್ಲ ಮೈಯಲ್ ಅಂತಂದ್ರೆ ನಾವು ಅದನ್ನ ಬತ್ತಿ ಗಿಡ ಇರ್ತದಲ್ಲ ಸರ್, ಮ್ಯಾಗಳದ್ದು ಇದು ಚಿಗುರು ಇರ್ತದಲ್ಲ ಸರ್, ಅದನ್ನ ತಿನ್ಸಿದ್ರೆ ತಿನ್ಬಿಡ್ತದೆ ಸರ್, ಬೇಸಿ ಊಟ ಮಾಡ್ತದ ಸರ್. ಏನು ಹೊಟ್ಟೆ ಸಮಸ್ಯೆ ಆಗಿರ್ತದ ಅಂತನಾ? ಏನು ಏನೋ ಗೊತ್ತಿಲ್ಲ ಸರ್ ಅದು ನಮಗೆ. ಈಗ ನೀವು ಕೃಷಿ ಕೂಲಿ ಕಾರ್ಮಿಕರಾಗಿನೂ ಕೆಲಸ ಮಾಡ್ತಾ ಇದ್ದೀರಿ, ಜೊತೆಗೆ ನಿಮ್ಮ ತಾಯಿಯವರು ನಿಮ್ಮ ತಂದೆ ತಾಯಿಗೆ ಸಂಬಂಧಪಟ್ಟಂತ ಭೂಮಿನೂ ಇದೆ, ಅಲ್ಲಿ ಏನೇನ್ ಬೆಳಿತೀರಿ? ಹೊಲದಲ್ಲಿ ಮೆಕ್ಕೆಜೋಳ ಇಷ್ಟು ದಿವಸ ಇದನ್ನ ಹಾಕಿದೀವಿ ಸರ್, ದಾಳಂಬ್ರಿ ಹಾಕಿದೀವಿ ಸರ್, ಹೌದಾ? ಅದು ತುಂಬಾ ಲಾಸ್ ಆಗಿದೆ ಸರ್ ನಮಗೆ. ಒಳ್ಳೆ ಲಾಭದಾಯಕ ಬೆಳೆ ಅಲ್ಲ ಅದು. ಇಲ್ಲ ಸರ್, ಅದು ಅಕ್ಕಪಕ್ಕದಲ್ಲಿ ಎಲ್ಲ ಪಪ್ಪಾಯಿ ಹಾಕಿದ್ರು ಸರ್, ಅದರಿಂದ ರೋಗ ಜಾಸ್ತಿ ಆಗಿದೆ ಸರ್, ವೈರಸ್ ಬಂದು. ಹಂಗಾಗಿ ಅದನ್ನ ತೆಗೆದು ಬಿಟ್ಟಿ ಸರ್. ಮತ್ತೆ ಅದು ಅಕ್ಕಪಕ್ಕದಲ್ಲಿ ವೈರಸ್ ಇರೋದ್ರಿಂದ. ಅಲ್ಲ, ಅಟ್ ಲೀಸ್ಟ್ ಒಂದು ಬೆಳೆನಾದ್ರೂ ತಗೊಂಡ್ರೆ ಚೆನ್ನಾಗಿ. ಒಂದು ಬೆಳೆನೆ ತಗೊಂಡಿಲ್ಲ ಸರ್, 14 ಲಕ್ಷ ಲಾಸ್ ಆಗಿದೆ ಸರ್ ನಮಗೆ ಅದರಲ್ಲಿ. 14 ಲಕ್ಷ ಹಾಕಿದ್ರೆ ಅಷ್ಟು ಲಾಸ್? ಎಲ್ಲ ಲಾಸ್ ಆಗಿದೆ ಸರ್. ಈಗ ಅದನ್ನ ಕೆಡಿಸಿದ್ರ? ಹ್ಮ್ ಸರ್, ಎಲ್ಲ ಕೆಡಿಸಿದೀವಿ ಸರ್. ಈಗೇನ್ ಬೆಳಿತಿದ್ರ ಮನೆ? ಮೆಕ್ಕೆಜೋಳ ಹಾಕಿದೀವಿ ಸರ್, ಮತ್ತೆ ಇದನ್ನ ಹಾಕ್ತಿವಿ, ಈರುಳ್ಳಿ ಹಾಕ್ತಿದೀವಿ ಸರ್. ತರಕಾರಿ ಮನಿ ಊಟಕ್ಕೋಸ್ಕರ, ಅದಕ್ಕೂ ಮಾರಕ ಅಲ್ಲ ಸರ್, ಮನೆಗಳಿಗೆ ಮನೆಗೆ ಅಷ್ಟೇ ಸರ್. ಹಸೆಕಾಯಿ, ಟಮಾಟ, ಸೊಪ್ಪು ಇಂಥದ್ದೆಲ್ಲ ಹಾಕ್ತಿವಿ ಸರ್ ನಾವು. ನಿಮ್ಮ ಮನೆಗೆ ಊಟಕ್ಕೆ ಬೇಕಾಗುವಂತ ಜೋಳ ಆಗಿರ್ಬೋದು, ಭತ್ತ ಆಗಿರ್ಬೋದು, ನೀವೇ ಬೆಳ್ಕೊಳ್ತೀರಾ ಹೊರಗಡೆ ತರ್ತೀರಾ? ನಾವು ಹೊರಗಡೆ ತರಲ್ ಸರ್, ಹೊಲ ಇರೋದ್ರಿಂದ ನಾವ್ ಯಾಕೆ ಅಂಗಡಿಗೆ ಹೋಗಿ ತರ್ಬೇಕು ಸರ್, ನಾವ್ ಎಲ್ಲ ಹೊಲದಲ್ಲೇ ನಾವು ತರಲ್ ಸರ್. ಅಲ್ಲೇ ಬೆಳ್ಕೊಳ್ತೀರಾ? ಅಲ್ಲೇ ಬೆಳಿತೀವಿ. ಭತ್ತ ಬೆಳಿತೀರಿ ನೀವೆಲ್ಲ? ಭತ್ತ ಬೆಳಿತೀವಿ. ನೀರಾವರಿ ಇದೆಯಾ ನಿಮ್ಮ? ಸರ್, 2 ಪಂಪ್ಸೆಟ್ ಇದೆ ಸರ್ ನಮ್ಮ. ಸೊ ಅದು ಭತ್ತನ ಬೆಳ್ಕೊಳ್ತೀರಿ, ಜೋಳ ಬೆಳಿತೀರಾ? ನಿಮ್ಮ ಜೋಳ ಬೆಳಿತೀವಿ ಸರ್, ನಾವು ಒಟ್ಟ ಜೋಳ. ನಿಮ್ಮ ನಿಮ್ಮ ಭಾಗದಲ್ಲಿ ಜೋಳ ಬಳಸ್ತಾರೆ ಊಟಕ್ಕೆ? ರೊಟ್ಟಿ ಮಾಡ್ತೀವಿ ಸರ್, ನಮ್ಮಲ್ಲಿ ರೊಟ್ಟಿ ಜಾಸ್ತಿ ಸರ್ ಮಾಡೋದು. ಜೋಳ ಬೆಳಿತೀರಿ, ಭತ್ತ ಬೆಳ್ಕೊಳ್ತೀರಿ, ತರಕಾರಿ ಬೆಳ್ಕೊಳ್ತೀರಿ, ಒಂದು ಕುಟುಂಬಕ್ಕೆ ಏನೇನು ಬೇಕೋ ಅದೆಲ್ಲದು ನಿಮ್ಮ ಹೊಲಗಳಲ್ಲೇ ಬಿತ್ಕೊಳ್ತೀರಿ, ಬೆಳ್ಕೊಳ್ತೀರಿ. ಸೊ ಖರ್ಚು ಕಡಿಮೆ. ಊಟದ ವಿಚಾರಕ್ಕೆ ಬಂದ್ರೆ ಹೊರಗಡೆಯಿಂದ ಖರೀದಿ ಮಾಡುವಂತ ವಸ್ತುಗಳು ಕಡಿಮೆ. ಮತ್ತೇನು ಗೊತ್ತಂದ್ರೆ, ಮೆಣಸಿನ್ಕಾಯಿ ಅಂತದಿಂದ ತರ್ಬೇಕು, ಈಗ ಒಣಮೆಣಸಿನ್ಕಾಯಿ. ಈ ಭಾಗದ ಒಳಗಡೆಗೆ ಯಾವಾಗ ನಿಮ್ಗೆ ಕೆಲಸಗಳು ಕಡಿಮೆ ಇರ್ತದೆ? ಇಂತ ಟೈಮಲ್ಲಿ ನಮ್ ಕೆಲಸನೇ ಇಲ್ಲ ಅಂತ ಯಾವಾಗಾದ್ರೂ ನೀವು ಕೈ ಚೆಲ್ಲಿ ಕೂತಿರೋ? ಕೆಲಸ ಇಲ್ಲ ಅನ್ನೋ ದಿನನೇ ಇಲ್ಲ ಸರ್. ಇಲ್ಲಿ ಒಂದು ಡ್ಯಾಮ್ ಇದೆ ಅಲ್ಲ ಸರ್, ಮಾಲ್ವಿ ಡ್ಯಾಮ್ ಇದೆ ಸರ್. ಆ ಡ್ಯಾಮ್ ಇರೋದ್ರಿಂದ ಬಡವರಿಗೆಲ್ಲ ಒಳ್ಳೆ ಸಹಾಯ ಆಗೈತೆ ಸರ್ ನಮಗೆ. ಹಂಗಾಗಿ ನಮಗೆ ಕೆಲಸ ಇಲ್ಲ, ದಿನನೇ ಇಲ್ಲ ಸರ್. ಒಟ್ಟು ನೀರಾವರಿ ಆಗಿರೋದ್ರಿಂದ ಕೃಷಿ ಚಟುವಟಿಕೆಗಳು ನಿರಂತರವಾಗಿ ಸಾಕ್ತವೆ. ಸೊ ಅದನ್ನ ಅವಲಂಬಿಸಿಕೊಂಡಿರ್ತಕ್ಕಂತ ಕೂಲಿ ಕಾರ್ಮಿಕರು ಆಗಿರ್ಬೋದು, ರೈತರಾಗಿರ್ಬೋದು, ಚೆನ್ನಾಗಿ ಒಂದಿಷ್ಟು ಸುಸ್ಥಿರವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಸೊ ಹಂಗಾಗಿ ಯಾವುದೇ ಸಣ್ಣ ಕುಟುಂಬ, ಕೂಲಿಯನ್ನೇ ನಂಬ್ಕೊಂಡು ಬದುಕುವಂತ ಕುಟುಂಬಕ್ಕೂ ಒಂದು ಆರ್ಥಿಕ ಒಂದು ಸುಸ್ಥಿರತೆ ಇದೆ. ಈಗ ಕೆಲವು ಕಡೆಗೆಲ್ಲ ನಿಮ್ಮ ಆ ಕಡೆ ಕೊಪ್ಪಳ ಮತ್ತೆ ಬೇರೆ ತುಂಬಾ ದೂರದ ಕಡೆ ವಲಸೆ ಹೋಗ್ಬಿಡ್ತಾರೆ ಕೆಲಸ ಹುಡುಕಾಡ್ಕೊಂಡು. ನಿಮ್ಮಲ್ಲಿ ಆತರ ಸಮಸ್ಯೆ ಇಲ್ಲ ಇಲ್ಲಿ? ಅಲ್ಲಿ ಹಂಗಿತ್ತು, ಅಲ್ಲಿ ಕೊಪ್ಪಳ ಜಿಲ್ಲೆ ಅಷ್ಟೇ ಸರ್. ಆ ಕಡೆಗೆ ಬೇರೆ ರಾಜ್ಯಕ್ಕೆಲ್ಲ ಹೋಗ್ತಾರ ಸರ್, ಬೆಂಗಳೂರು ಅಂತಲ್ಲೆಲ್ಲ ಹೋಗ್ತಾರ ಸರ್ ದುಡಿಯಕ್ಕ. ಅಲ್ಲಿ ಯಾಕೆಂದ್ರೆ ಅಲ್ಲಿ ನೀರಾವರಿ ಇಲ್ಲೇ ಇಲ್ಲ. ಹೌದು, ಎಲ್ಲ ಒಣಭೂಮಿ. ಅದು ಮಳೆ ಬಂದ್ರೆ ಬೆಳೆ, ಇಲ್ಲದ್ರೆ ಇಲ್ಲ. ಇಲ್ಲದ್ರೆ ಇಲ್ಲ ಸರ್. ನಿಮ್ಮ ಊರವರೆಲ್ಲ ವಲಸೆ ಹೋಗಿದಾರ ಉಂಟಾ ಅಲ್ಲಿ? ಹೋಗಿದಾರ ಸರ್, ಅಲ್ಲಿ ಹೋಗಿದಾರ ಸರ್. ಅಲ್ಲಿ ಇಲ್ಲ ಅಂತ ಇಲ್ಲ, ನೀರಾವರಿ ಇದೆ ಸರ್. ಅಂದ್ರೆ ನಮ್ಮ ಊರಲ್ಲಿ ಐತಿ ಕಾಟ್ರಹಳ್ಳಿಯಲ್ಲಿ ನೀರಾವರಿ ಇದೆ ಸರ್. ಆದ್ರೆ ಅಲ್ಲಿ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಆ ಕಡೆಗೆ ನೀರಾವರಿ ಇಲ್ಲ ಸರ್. ಹಂಗಾಗಿ ವಲಸೆ ಹೋಗ್ತಾ ಇದಾರ ಸರ್, ಬೆಂಗಳೂರು ಅಂತಲ್ಲೆಲ್ಲ ಹೋಗ್ತಾ ಇದಾರ ಸರ್. ಒಟ್ಟು ಏನಮ್ಮ ಲಕ್ಷ್ಮಿ, ನೀವು ಹೇಳೋ ಪ್ರಕಾರ ಕೃಷಿ ಎಲ್ಲಿ ಚೆನ್ನಾಗಿರ್ತದೋ ಅಲ್ಲಿ ಒಂದಿಷ್ಟು ಜನ ನೆಮ್ಮದಿಯಿಂದ ಬದುಕ್ತಾರೆ. ಸುಸ್ಥಿರವಾಗಿ ಕೂಲಿಕಾರರು ಚೆನ್ನಾಗಿ ಬದುಕ್ತಾರೆ, ರೈತರು ಚೆನ್ನಾಗಿ ಬದುಕ್ತಾರೆ, ಹಂಗ ಅನ್ಸಿದೆ ನಿಮ್ಗೆ? ಹಾಗಾಗಿ ಈಗ ನೀವು ಮಾಲವಿಯಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತೀರಿ ಇನ್ಮೇಲೆ? ಒಳ್ಳೇದಮ್ಮ ಲಕ್ಷ್ಮಿ ಮೋರೆ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಕೃಷಿ ಕೂಲಿ ಕಾರ್ಮಿಕರಾಗಿ ಏನ್ ಜೀವನ ಮಾಡ್ತಾ ಇದ್ರಿ, ಮತ್ತು ನಿಮ್ದು ನಿಮ್ಮ ತಂದೆ ತಾಯಿಗೆ ಸಂಬಂಧಪಟ್ಟಂತ ಭೂಮಿಯಲ್ಲಿ ಕೃಷಿನೂ ಮಾಡ್ತಾ ಇದ್ರಿ, ಈ ಎಲ್ಲ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಕೂಲಿ ಕಾರ್ಮಿಕರಾದ ಹಗರಿ ಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಲಕ್ಷ್ಮಿ ಅವರೊಡನೆ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಂಧುವರು ಇದೀಗ ಕೇಳೋಣ ನರಸಿಂಹರಾಜು ಅವರೊಡನೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಕಡ್ಡಿರಂಪುರ ಗ್ರಾಮದ ರೈತರು ಕೃಷಿ ಕೂಲಿ ಕಾರ್ಮಿಕರು ಆಗಿರ್ತಕ್ಕಂತಹ ನರಸಿಂಹರಾಜು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ನರಸಿಂಹರಾಜು ಅವರೇ. ನಮಸ್ಕಾರ ಸರ್. ನರಸಿಂಹರಾಜು ಅವರೇ, ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಇವಾಗ 28 ಸರ್. 28 ವರ್ಷ, ಮದುವೆ ಆಗಿದೆ? ಹ್ಞೂ ಸರ್, ಆಗಿದೆ. ಮಕ್ಕಳು? 3 ಸರ್. 3 ಮಕ್ಕಳಿದ್ದಾರೆ. ಹ್ಞೂ ಸರ್. ಏನು ಮಾಡ್ತಿದ್ದೀರಿ ಹೊಟ್ಟೆಪಾಡಿಗೆ ಜೀವನ? ಬೇಸಾಯ ಸರ್. ವ್ಯವಸಾಯ ಎಷ್ಟು ಎಕರೆ ಭೂಮಿ ಇದೆ? ನಮ್ದು 3 ಎಕರೆ ಇದೆ ಸರ್. ನೀವು 3 ಎಕರೆ ಭೂಮಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ರಿ ಸರ್, ಅದರಾಚೆ ಬೇರೆ ಏನಾದ್ರು ಕೆಲಸಗಳಿಗೆ ಹೋಗ್ತೀರಾ? ಸರ್ ಕೊಬ್ಬು ಕಡಿತೀನಿ ಸರ್. ಕೊಬ್ಬು ಕಡ್ಲಿಕ್ಕೆ ಹೋಗ್ತೀರಿ? ಎಲ್ಲೆಲ್ಲಿ ಹೋಗ್ತೀರಿ ಕಬ್ಬು ಕಡಿಲಿಕ್ಕೆ? ಹಾಕೊಂಡು ಹೋಗ್ತೀನಿ ಕಬ್ಬು ಕಡಿಲಿಕ್ಕೆ. ಅವ್ರಿಗೆ ಹಾಕೊಂಡು ಹೋಗ್ತೀನಿ ಸರ್. ನಮ್ಮೂರಾಗ ಕಡಿತೀವಿ, ಬೇರೆ ರೈತರದ್ದು ಕಡಿತೀವಿ. ಬಂಡಿ ಹತ್ತಲ್ದಾರ್ದು ನಮ್ಮ ಬಂಡಿ ಹತ್ತಿದೆ ಸರ್. ಓ, ಎತ್ತು ಬಂಡಿ ಇದೆ? ಎತ್ತು ಬಂಡಿ ಇದೆ. ಹ್ಞೂ, ನಾವು ಕಡ್ದು ಒಂದೆರಡು ಟನ್ ಹಾಕೊಂಡು ಹೋಗ್ತೀವಿ ಸರ್. ನೀವೊಬ್ಬರೇ ಕಡಿತೀರಾ? 2 ರಿಟರ್ನ್? 2-3 ಹೋಗ್ತೀವಿ ಸರ್ ಮನೆಗೆ. ಹ್ಞೂ, ನಿಮ್ಮ ಮನೆಯವರು ಎಲ್ಲರೂ? ಎಲ್ಲರೂ ಬೇಸಾಯ ಮಾಡ್ತೀವಿ ಸರ್. ಹಾಂ, ಕಬ್ಬು ಕಡಿಲಿಕ್ಕೆ ಕೂಲಿ ಕೆಲಸಕ್ಕಂತ ಹೋಗ್ತೀರಿ? ನಿಮ್ಮ ಮನೆಯಲ್ಲಿ ಯಾರ್ಯಾರು ಹೋಗ್ತೀರಿ? ನಮ್ಮ ಅಣ್ಣ, ನಾನು, ನಮ್ಮ ಅತ್ತಿಗೆ, ಇಲ್ಲ ನಮ್ಮ ಅಮ್ಮ. ಎಲ್ಲರೂ ಕೂಡಿದ್ದೀರಾ? ಹ್ಞೂ ಸರ್, ಎಲ್ಲರೂ ಕೂಡಿದ್ದೆ. ಹ್ಞೂ, ಎಷ್ಟು ಜನ ಇದ್ರಿ ಒಟ್ಟು ಮನೆಯಲ್ಲಿ? ನಮ್ಮ ಅಣ್ಣನ ಮಕ್ಕಳು ನಾವು ಎಲ್ಲ ಸೇರಿದ್ರೆ ಒಂದು 10 ಜನ ಆಗ್ತೀವಿ ಸರ್. 10 ಜನ ಇದ್ರಿ? ಓ, ಕಬ್ಬಿನ ಸೀಸನ್ನಲ್ಲಿ ನೀವೆಲ್ಲರೂ ಒಟ್ಟಿಗೆ ಹೋಗ್ತೀರಿ? ಹ್ಞೂ ಸರ್. ಎಲ್ಲೆಲ್ಲಿ ಹೋಗ್ತೀರಿ ಕಬ್ಬು ಕಡಿಲಿಕ್ಕೆ? ಕಬ್ಬು ಸೀಸನ್ಯಾಗ ಲಾರಿ ಕಡಿತಾರೆ ಸರ್. ನಾವು ಕಬ್ಬು ಹೊರಗೆ ಏರಿ ಹಾಕಿ ಕೊಡ್ತೀವಿ. ನಮ್ಮ ಅಣ್ಣ, ನಾನು ಬಂಡಿ ಹತ್ತು ಹೊಡೆದಾಡ್ತೀವಲ್ಲ, ಹೊರಗೆ ಏರಿ ಲಾರಿ ಕೊಡ್ತೀವಿ. ಇವು ನಮ್ಮ ಒಂದೇ ಗಾಣಕ್ಕೆ ಕಡಿದ್ರೆ ಗಾಣಕ್ಕೆ ಒಂದೇ ಹಾಕಿಂದ ಕಡಿತೀವಿ. ನಮ್ಮ ಆಮೇಲೆ ಬೇರೆಯವ್ರಿಗೆ ಕಡ್ದು ಕೊಡ್ತೀವಿ ಸರ್. ನೀವು ಬೇರೆ ಲೆಕ್ಕ ಕೊಡ್ತಾರೆ ಗಾಣದಾರು, ಗಾಣಕ್ಕೆ ಹೋಗಿ ಹಾಕಿ ಬಿಡ್ತೀವಿ 10 ಲೆಕ್ಕ. ಬೇರೆಯವ್ರದ್ದು ಕಬ್ಬು ಕಡಿಲಿಕ್ಕೆ ಹೋಗ್ತಾರೆ? ಒಂದು ಟನ್ನಿಗೆ ಎಷ್ಟು ಕೊಡ್ತಾರೆ? 450 ರೂಪಾಯಿಗೆ 400 ರೂಪಾಯಿ ಕೊಡ್ತಾರೆ ಸರ್. ಒಂದು ಎಕರೆಗೆ ಎಷ್ಟು ಟನ್ ಆಗ್ತದೆ? 35-40 ತೋಟದ ಕಬ್ಬು ಆದ್ರೆ ಒಂದು 5-8 ಟನ್ ಹಾಕ ಸರ್. ಕುಳಿಯವು 30-35. ಒಂದು ಸೀಸನಲ್ಲಿ ಒಬ್ಬ ಮನುಷ್ಯ ದುಡಿದ್ರೆ ಒಂದು 50,000 ದುಡಿಬೋದು ಸರ್ 2 ತಿಂಗಳಲ್ಲಿ. ನೀವು 4 ಜನ ಹೋಗ್ತೀರಿ ಈಗ? ಹ್ಞೂ ಸರ್. 4 ಜನ ಒಂದು ಸೀಸನಲ್ಲಿ 4 ಜನ ಸೇರಿ 1.5 ಲಕ್ಷ ದುಡಿತೀರಿ? ಹ್ಞೂ ಸರ್. ಒಟ್ಟಾರೆಯಾಗಿ ಕಬ್ಬು ಬೆಳೆಗಾರರ ಪ್ರದೇಶದಲ್ಲಿ ನೀರಾವರಿ ನೀವೊಂದಿಷ್ಟು ಜೀವನ ಸಾಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಹೌದು ಸರ್, ಒಳ್ಳೆ ಆದಾಯ ಇದೆ. ಆಯ್ತು ಸರ್, ದುಡ್ಕೊಂಡು ತಿನ್ಬೇಕು, ಆದಾಯ ಇದೆ. ಸರ್, ಈಗ ನಿಮ್ಮ ಭೂಮಿ ಎಷ್ಟೆಕರೆ ಇದೆ ಅಂದ್ರಿ? 3 ಎಕರೆ ಸರ್. 3 ಎಕರೆಯಲ್ಲಿ ನೀವು ಏನೇನು ಬೆಳಿತೀವಿ? ನಾನು 1 ಎಕರೆ ಬಾಳೆ ಸರ್, 2 ಎಕರೆ ಕಬ್ಬು ಸರ್. ಅಣ್ಣ ತಮ್ಮನ ಭೂಮಿ ಎಲ್ಲ ಒಟ್ಟಿಗೆ ಭಾಗ ಇಲ್ಲ? ಕೃಷಿ ಭೂಮಿ ಏನು ಭಾಗ ಇಲ್ಲ? ಇಲ್ಲ ಸರ್. ಕಬ್ಬು ಬೆಳಿತಾ ಇದ್ರಿ, ಬಾಳೆ ಬೆಳಿತಾ ಇದ್ರಿ. ಬಾಳೆ ನಿಮ್ಮ ಭಾಗದಲ್ಲಿ ಯಾವ ತಳಿ ಸೂಕ್ತವಾಗಿ ಹೊಂದಾಣಿಕೆ ಆಗಿದೆ? ಸುಗಂಧಿ ಸರ್. ಸುಗಂಧರಾಜ ಸುಗಂಧಿ. ಬೇರೆ ತಳಿಗಳನ್ನು ಪ್ರಯತ್ನ ಮಾಡಿದ್ರಿ? ಏಲಕ್ಕಿ ಐತಿ ಸರ್, ನಾನು ಅದೇನೇ ಇದು ಮಾಡಿಲ್ಲ. ನಾನು ಅದಕ್ಕೆಂದು ಅದು ಬೇಡ ಅಂತಂದು. ಯಾಕೆ ಹೆದರ್ಕೊಂಡ್ರಿ? ಅದು ಸ್ವಲ್ಪ ರೋಗ ಐತಿ, ಗಾಳಿಗೆ ನಿಂದ್ರಲ್ಲ, ಬ್ಯಾಟ್ ಕಟ್ಟಬೇಕು, ಬಿದಿರು ಕಟ್ಟಬೇಕು, ಅಷ್ಟು ನನಗೆ ಖರ್ಚು ಮಾಡೋಕ್ಕಾಗಲಾರ್ದ ಸಾಕಂತಂದು ಅದು ಮಾಡಿಲ್ಲ ಸರ್. ಏಲಕ್ಕಿ ಬಾಳೆ ಹೆಚ್ಚು ಲಾಭದಾಯಕನ? ಲಾಭ ಸುಗಂಧಿಕೇನ ಡಬಲ್ ಲಾಭ ಸರ್. ಮಾಡ್ಬೋದಲ್ಲ? ಅದು ಖರ್ಚು ಜಾಸ್ತಿ ಇರೋಕೆ ಮಾಡಿಲ್ಲ ಸರ್. ಸ್ವಲ್ಪ ಕಾವಲು ಇರ್ಬೇಕು, ಅದಕ್ಕೆ ದಿನ ನೋಡ್ಕೊಂತಿರ್ಬೇಕು. ರೋಗ ಭಾಳ ಐತಿ. ನಾನು ಯಾವ ಇದಕ್ಕೆ ಎಣ್ಣೆ ಹೊಡೆಯಲ್ಲ ಸರ್ ಗದ್ದಿಗೆ. ಹೌದಾ? ಎಣ್ಣೆನೇ ಯೂಸ್ ಮಾಡಲ್ಲ. ಹಂಗೆ ಯಾವ ಔಷಧಿ ಹಾಕಲ್ಲ? ಯಾವ ಔಷಧಿ ಹಾಕಲ್ಲ. ಉಪ್ಪು ಒಂದೇ, ಗೊಬ್ಬರ ಒಂದೇ. ನಮ್ಮ ದನದ ಗೊಬ್ಬರ ಒಂದೇ, ಉಪ್ಪು ಒಂದೇ. ಉಪ್ಪು ಅಂದ್ರೆ ಅಂಗಡಿದು? ಅಂಗಡಿದು ಗೊಬ್ಬರ ಹಾಕ್ತೀನಿ. ಸೊಸೈಟಿದ ಗೊಬ್ಬರ, ನಮ್ಮ ದನದ ಗೊಬ್ಬರ ಸರ್. ಅಷ್ಟನ್ನು ಮಾತ್ರ ಅಷ್ಟು ರೀ. ಕಳೆನಾಶಕ ರೌಂಡ್ ಅಪ್ ಯಾವ ಭೂಮಿ ಹೊಡೆಯಲ್ಲ. ಬಾಳೆಗೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಲ್ಲ? ಹಾಕಲ್ಲ ಸರ್. ಭತ್ತಕ್ಕೆ? ಭತ್ತ 2 ವರ್ಷಕ್ಕೊಂದಿಟ್ಟು 3 ವರ್ಷಕ್ಕೊಂದಿಟ್ಟು ಐಸಿಂತಿ ಸರ್. ಮತ್ತೆ ಕಬ್ಬು ತುಳಿತೀವಿ. ಉಂಬಕ್ ಮಾಡ್ಕೊಂಡು ಭತ್ತ ನಿಮ್ಮ ಮನೆಗೆ ಮಾತ್ರ ಬೆಳ್ಕೊಳ್ತೀವಿ? ಮನೆಗೆ ಮಾತ್ರ ಬೆಳ್ಕೊಂತೀವಿ. ಸ್ವಲ್ಪ ಇದೆಯಲ್ಲ ಸರ್, ಅದು ಮಾರಕ್ಕೆ ಹೋಗಲ್ಲ. ಕಬ್ಬು ಪ್ರತಿ ವರ್ಷ ಬೆಳಿತೀರಿ ನೀವು? ಹ್ಞೂ, ಪ್ರತಿ ವರ್ಷ. ಎಷ್ಟು ಎಕರೆಯಲ್ಲಿ ಬೆಳಿತೀರಿ? ನಾನು ಕಬ್ಬನ್ನು 1.5 ಎಕರೆಯಲ್ಲಿ ಬೆಳಿತೀನಿ ಸರ್. ಎಷ್ಟು ಇಳುವರಿ ಬರುತ್ತೆ ನಿಮಗೆ? ನಾನು ಇವಾಗ ಮೊನ್ನೆ 1000 ಎಕರೆಗೆ 60 ಟನ್ ಬೆಳೆಸೀನಿ. ಎಷ್ಟಾಗುತ್ತೆ ಆದಾಯ ನಿಮಗೆ ಕಬ್ಬಿನಿಂದ? ಕಬ್ಬಿಲ್ಲಿದ್ದ ಇವಾಗಿನ ಲೆಕ್ಕಕ್ಕೆ ಅಲ್ಲಿ ಪ್ಯಾಟ್ರಿಗೆ ಹೋಗತ್ತಲ್ಲ ಸರ್, ನಮಗೆ ಟನ್ನಿಗೆ 1700-1650 ಉಳಿತೈತಿ ಸರ್. ಹತ್ತಿರದಲ್ಲಿ ಇದ್ದಿದ್ರೆ? ಇಲ್ಲಿ ಹೊಸಪೇಟೆ ಜೀನಿಲ್ಲ ಇದ್ರೆ ನಾವೇ ಕಡ್ದು ಬಂಡಿಲ್ಲ ಇರ್ತಿದ್ವಲ್ಲ ಸರ್. ಸಾಗಾಣಿಕೆ ವೆಚ್ಚ ಉಳಿತೈತಿ? ಅದು ಉಳಿತಿತ್ತು. ಟನ್ನಿಗೆ 100 ರೂಪಾಯಿ ಜಾಸ್ತಿನೂ ಉಳಿತಿತ್ತು. ಇವ ಲಾರಿ ಭತ್ತ ಕಡೆಯವು ಎಲ್ಲ ಜಾಸ್ತಿ ಮಾಡಿಬಿಡ್ರಿ ಸರ್, ಲೇಬರ್ ಉಳಿದು. ನೀವೇ ಕಡ್ದಾಕ್ತಿರಲ್ವಾ? ಆ ಜಿನ್ನಿ ನಾವು ಹಾಕಲ್ಲ ಸರ್, ಇಲ್ಲಿ ನಮ್ಮ ಹೊಸಪೇಟೆ ಜಿನ್ ಇದ್ರೆ ನಾವು ಕಡ್ದಾಕ್ತಿದ್ವಿ. ಆ ಜಿನ್ನಿದ್ದು ಅವರೇ ಲೇಬರ್ ಕಳಿಸ್ತಾರೆ ಸರ್. ನಾವು ಹೊರಗೆ ಹಾಕಿ ಕೊಡ್ಬೇಕು ಕೊಬ್ಬು ಲಾರಿಗೆ. ನೀವು ಹೇಳ್ಬೋದು ನಾವೇ ಕಡ್ದು ಕಳಿಸ್ತೀವಿ ಅಂತೇಳಿ? ಆಗಲ್ಲ ಸರ್, ಲಾರಿಗೆ 20 ಟನ್ 30 ಟನ್ ಕಡಿಯಕ್ಕೆ. ಲೇಬರ್ ಭಾಳ ಬೇಕು. ಸೊ ನೀವು ಕಬ್ಬು ಕಡಿಯುವ ಕಾರ್ಮಿಕರಾಗಿದ್ರು ಸಹಿತ ನಿಮ್ಮ ಕಬ್ಬನ್ನು ನೀವು ಕಡ್ಕೊಳಕ್ಕಾಗಲ್ಲ? ಆಗಲ್ಲ. ಇಲ್ಲಿ ನಮ್ಮ ಹೊಸಪೇಟೆ ಜಿನ್ನ ಇದ್ರೆ ಸರ್, ನಾವು ಒಂದು 3-4 ಟನ್ ಹಾಕಿಂದ ಹೋಗ್ಬೋದು ಸರ್. ಸೊ ಇದು ಒಂದು ಸಮಸ್ಯೆ ಈಗ ನಿಮಗೆ? ಅದೇ ಸಮಸ್ಯೆ. ಇವಾಗ ಇಲ್ಲಿ ದುಡಿಮಿನ ತಪ್ಪಿತ್ತು ನಮ್ಗೆ, ಹೊಸಪೇಟೆ ಜಿನ್ ಇಲ್ಲದ್ದು. ಇವಾಗ ರೈತರು ಕಬ್ಬನು ಲಾಸ್ ಅಲ್ಲಿ ಕಳ್ಸೋದು ನಮಗೆ. ಆಗ್ಬೇಕು ಆದಷ್ಟು, ಅದಾದ್ರೆ ನಮ್ಗೆ ಭಾಳ ಅನುಕೂಲ. ಓ, ಈಗ ನೀವು ಬಾಳೆಯಲ್ಲಿ ಸುಗಂಧರಾಜ ಬೆಳಿತೀರ ಅಂತ? ಸುಗಂಧರಾಜ ಬೆಳೆಯ ಆ ಬಾಳೆ ವಿಶೇಷ ಏನು? ಆ ವಿಶೇಷ ಅಂದ್ರೆ ಸರ್, ಅದು ಚಲೋ ಫಲ. ನಾವು ನಮ್ಮ ತಾತನವ್ರು ಅದನ್ನೇ ಬೆಳ್ಕೊಂತ ಬಂದ್ವಿ. ಇವಾಗ ಯಾವುದು ಯೂಸ್ ಮಾಡಿಲ್ಲ ನಾನು, ಹೊಸದು ಏಲಕ್ಕಿ ಅದು ಯಾವುದು ಯೂಸ್ ಮಾಡಿಲ್ಲ ಸರ್. ಹಂಗಾಗಿ ಅದು ಅಭ್ಯಾಸ ನನಗೆ. ಎಷ್ಟು ಬರುತ್ತೆ ಇಳುವರಿ ನಿಮಗೆ? ನಮಗೆ 25 kg, 15 kg, 18 kg ನಮ್ಮ ಗಣೆ ಬರ್ತದೆ ಸರ್. ಒಂದು ಗಣೆ? ಒಂದು ಗಣೆ. ಇವಾಗ 15 rupees ರೇಟ್ ಇದ್ರೂ 200 rupees ಹಂಗೆ ಬೀಳ್ತದೆ ಸರ್. ಅದು ಒಂದು ಗಣೆ. 200 rupees. 15 rupees ಇದ್ರೂ 20 kg ಬಂದ್ರೂ 200 rupees ಸಿಗುತ್ತೆ. ಅದು ಸಿಗ್ತದೆ. ಇದು ಯಾಲಕ್ಕಿ ಅಂದ್ರೆ ಸ್ವಲ್ಪ ದೊಡ್ಡ ರೊಕ್ಕ ಸರ್. ಎಷ್ಟು ಬಾಳೆ ಗಿಡಗಳು ಕೂತಿದ್ದಾವೆ ನಿಮ್ಮ ಇದರಲ್ಲಿ? 700 ಕೂತಿದೆ ಸರ್. 700 ಕೂತಿದೆ. ಎಷ್ಟು ಅವಧಿ ಬೆಳೆ ಇದು? ಎಷ್ಟು ತಿಂಗಳಿಗೆ? ಒಂದು ವರ್ಷಕ್ಕೆ ಸರ್. ಒಂದು ವರ್ಷ? ಒಂದು ವರ್ಷನೇ ಬೇಕು. ಒಂದು ವರ್ಷ ಬೇಕು ನಿಮಗೆ? ಕಟಾವಿಗೆ ಬರೋದೇ ಇಲ್ಲ. ಒಂದು ವರ್ಷ ಸರ್, ಒಂದು ಗಣ್ಯ ಕಟ್ ಮಾಡೋಕೆ ಒಂದು ವರ್ಷ. ಬಾಳೆಗೆ ಮಾರ್ಕೆಟ್ ಎಲ್ಲಿ? ಹೊಸಪೇಟೆ APMC ಸರ್. ಹೊಸಪೇಟೆ APMC ನೀವೇ ಹಾಕೊಂಡು ಹೋಗ್ತೀರಾ? ಹ್ಞೂ ಸರ್. ಆಟಕ್ಕಿಂತ. ಸರಿ, ಈಗ ಸುಗಂಧರಾಜ ಬಾಳೆ ಏನು ಬೆಳೀತಿದ್ರಲ್ವಾ, ಅದಕ್ಕೆ ಏನಾದರೂ ರೋಗ ರುಜಿನಗಳು ಬರ್ತಾ ಇರ್ತವ? ಅದೇ ಅನ್ನಲ್ಲ ಸರ್, ಅದು ಸುಳಿ ರೋಗ ಒಂದು ಬಂದಿತ್ತು 2 ವರ್ಷದ ಕೆಳಗೆ. ಆ ಮರದ ಸೈಜ್ ಇದ್ರ ಸಮನ ಸುಳಿಯಾಗ ಹೋಗಿ ಬಿಡೋದು ಗೊತ್ತಾಗಲ್ಲ ನಾವು. ಅದು ಗೊಣೆ ಬಿಡ್ದತಿ ಬಿಡ್ದತಿ ಅಂಬೋದು, ಅದು ಬಿಡಲೇ ಇಲ್ಲ. ಕೊಯ್ದು ನೋಡಿದ್ರ ಕೊಳತ್ಕಂತ ಬಂದಿತ್ತು ಸರ್ ಒಳಗಡೆಗೆ. ಒಳಗಡೆಗೆ? ಓಹೋಹೋ. ಅಲ್ಲಿ ಸುಳಿ ಕೊಯ್ದು ನೋಡಿದೀವಿ ಒಂದ್ 2-3 ಗಿಡ. ಹೊರಗಡೆ ಕಾಣ್ತಾ ಇರಲಿಲ್ಲ? ಹೊರಗಡೆ ಏನಿಲ್ಲ ಸರ್, ಗೊಣೆ ಬಿಡ್ದತ್ ಬಿಡಿನ ಅನ್ಕೊಂಬಕ್ ಸರ್, ಹಿಂಗೆ ನಿಂತಿತ್ತು. ಬಿಡ್ಲೇ ಇಲ್ಲ ಅದು ಗೊಣೆ. ಕೊಯ್ದು ನೋಡಿದ ಸುಳಿನೇ ಕೊಳ್ತಾ ಇತ್ತು ಸರ್. ಕಳ್ಸದ ಗರಿ ಬರ ಗರಿ ಅದೇ ಮೂತಿ ಬರ್ಬೇಕಲ್ಲ ಸರ್, ಅಲ್ಲಿದ್ದೇನೆ ಕೊಳ್ತಕಂತ ಬರ್ತತಿ. ಮತ್ತೆ ಮ್ಯಾಲೆ ಏನಾಗಲ್ಲ, ಒಳಗೆ ಮಾತ್ರ ಕೊಳ್ತಾರ. ಯಾಕೆ ಹಂಗಾಯ್ತು? ಯಾಕೆ ಹಂಗಾಯ್ತು ಸರ್, ಅದು 1 ವರ್ಷ ಬಿದ್ದಿತ್ತು. ಎಲ್ಲ ಗಿಡಗಳು ಹಾಳಾಯ್ತಾ? ಒಂದು 30 ಗಿಡ ಬಿದ್ದಿತ್ತು ಸರ್ ಒಂದಟಿಗೆ. ಓಹೋ. 1 ವರ್ಷ. ಮತ್ತೆ ಅದು ನಿಯಂತ್ರಣ ಮಾಡೋದಕ್ಕೆ ಏನು ಕ್ರಮ? ಅದಕ್ಕೆ ಔಷಧನೇ ಇಲ್ಲ ಅಂದ್ರೆ ಸರ್ ಲಾಸ್ ಆಯ್ತು ಅಷ್ಟು. ಅದು ಲಾಸ್ ಆಯ್ತು ಸರ್. ಕೊಯ್ದು ಕೊಯ್ದು ಮತ್ತೆ ಅದನ್ನೆಲ್ಲ ಕಿತ್ತಿ ಆ ಜಾಗಕ್ಕೆ ಮತ್ತೆ ಬೇರೆದ ಗಿಡ ಇಟ್ಟು ಆ ಗುನ್ನಿ ಸಾಮಾನು ಹಂಗ ಆಗ್ಬೋದು ಅನ್ನಂತಂದು ಅದನ್ನೆಲ್ಲ ತಗೊಬಿಟ್ಟಿದ್ ನಾನು. ಹೀಗೆ ಆಗಿದೆ. ಈಗ ಬೇಸೈತ್ ಸರ್. ಈ ವರ್ಷ ಎಲ್ಲ ಮಾಲ್ ಸಿಕ್ಕಿತ್ತು ನೋಡಿ. ಈಗೇನು ಸುಳಿರೋಗಿಲ್ಲ? ಇಲ್ಲ ಸರ್, ಸುಳಿರೋಗಿಲ್ಲ. ಬಾಳೆ ಗಿಡಕ್ಕೆ ಪೋಷಣೆ ಮಾಡ್ಬೇಕನ್ನೋದಾದ್ರೆ ಆರಂಭದಿಂದ ಏನೇನು ಕೊಡ್ತೀರಿ ನೀವು? ಔಷಧಿಗಳಾಗಿರ್ಬೋದು, ಗೊಬ್ಬರ? ನಾವು ಇದೇ ಸರ್, ಸೊಸೈಟಿ ಗೊಬ್ಬರ ಹಾಕ್ತೀವಿ, ಇಲ್ಲ ದಂದ ಗೊಬ್ಬರ ಹಾಕ್ತೀವಿ, ಇಲ್ಲ ಕುರಿ ಗೊಬ್ಬರ ಫಸ್ಟಿಗೆ, ಆಮೇಲೆ ಕಾಂಪ್ಲೆಕ್ಸ್ ಪೊಟಾಸ್ DAP ಅಷ್ಟು ಬಿಟ್ಟರೆ ನ್ಯಾದ ಹಾಕಲ್ಲ. ದನ ಕರುಗಳು ಎಷ್ಟಿದಾವೆ? ನಮ್ಗೆ 4 ಎತ್ತದ ಸರ್. ಒಂದು 2 ಎಮ್ಮೆ ಅದ ಸರ್. ಕೊಟ್ಟಿಗೆ ಗೊಬ್ಬರಕ್ಕೆ ನಿಮ್ಗೇನು ಕೊರತೆ ಇಲ್ಲ? ಏನು ಕೊರತೆ ಇಲ್ಲ. ಸಗಣಿ ಗೊಬ್ಬರ ಏನು ಕೊರತೆ ಇಲ್ಲ? ಸಗಣಿ ಗೊಬ್ಬರಕ್ಕೆ ಅದನ್ನೇ ವರ್ಷ ಒಂದು ಗದ್ದಿಗೆ ಇಲ್ಲದ ಇನ್ನೊಂದು ಗದ್ದಿಗೆ. ಹೊರಗಡೆಯಿಂದ ತರುವಂಥ ಗೊಬ್ಬರ ಯಾವುದು ನೀವು? ಅದೇ ಸೊಸೈಟಿ ಗೊಬ್ಬರ ಒಂದೇ ಸರ್ ಹೊರಗಡೆ. ಕುರಿ ಗೊಬ್ಬರ? ಕುರಿ ಗೊಬ್ಬರನ ತಾಂತೀವಿ. ಎಲ್ಲಿದ ತರಿಸ್ತೀರಿ? ನಮ್ಮರ್ದು ಐತೆ ಸರ್. ಇದೆಯಾ? ಅದನ್ನು ಹೇಗೆ ಅವ್ರದ್ದು ಇದು ಹಾಕೋ ಸರ್? ನಾವು ಹೆಂಗಂದ್ರೆ ಪಲ್ಕ್ ಹಾಕಲ್ಲ ಸರ್, ಅದು ಮಡಿಕೆ ಹೊಡೆದು ಬಿಟ್ಟಿರ್ತೀವಿ ಫಸ್ಟಿಗೆ ನಾಟಿ ಮಾಡೋಕ್ಕಂತ ಬೀಳ್ಗದ್ದಿನ. ಅವಾಗ ಹಾಕಿ ಎಲ್ಲ ಮಡಿಕೆ ಹೊಡೆದು ಮುರಿ ಮಾಡಿ ಬೀಜ ತುಳಿತೀವಿ ಸರ್. ಓಹೋ, ಹಂಗೆ. ಮಳಿಕೆಗೆ ಕೊಬ್ಬಿಗೆ ಹಾಕಲ್ಲ, ಬಾಳೆ ತೋಟಕ್ಕೆ ಒಂದೇ ಗಿಡಕ್ಕೆ ಹಾಕ ಸರ್. ಇವಕ್ಕೆಲ್ಲ ಕೊಬ್ಬಿಗೆ ಫಸ್ಟ್ಗೆ ಹಾಕಿ ಬೋದು ಮಾಡಿ ಬೀಜ ತುಳಿತೀವಿ ಸರ್. ಬಾಳೆ ಬೆಳೆಯಲ್ಲಿ ಸುಳಿ ರೋಗ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರಿ. ಅದಲ್ಲದೆ ಬೇರೆ ಏನಾದರೂ ಸಮಸ್ಯೆಗಳಿದಾವೆ? ಬೇರೆ ಏನಿಲ್ಲ ಸರ್. ಅದೇ ಈ ಸಕ್ಕರೆ ಬೆಳೆದು ಅಂತ ಹೇಳಿದ್ನಲ್ಲ, ಅದನ್ನ ತಗೊಬಿಟ್ಟು ಅದಕ್ಕೆ ಬಡ್ಡೆ ಆಗಿದ್ದೇನೆ ಕೊಳ್ದಂತ ಬರೋದು. ಅದು ಸಕ್ಕರೆ ಬೆಳೆದು? ಸಕ್ಕರೆ ಬೆಳೆದು. ಅದು ನಿಯಂತ್ರಣಕ್ಕೆ ಬರಲಿಲ್ವಾ? ನಿಯಂತ್ರಣಕ್ಕೆ ಬರಲಿಲ್ಲ, ಅದು ಕಂಟ್ರೋಲ್ ಆಗಲಿಲ್ಲ ಸರ್. ನಿಮ್ಮ ಬಾಳೆ ತೋಟದಲ್ಲಿ ಮಾತ್ರ ಆಯ್ತಾ ಅಥವಾ ಬೇರೆ ಎಲ್ಲ ಕಡೆಗೆ ಐತೆ ಸರ್? ಅದು ಎಲ್ಲ ರೈತರು? ಎಲ್ಲ ರೈತರಿಗೆ ಐತೆ ಸರ್. ಮತ್ತೆ ಏನು ತಜ್ಞರು ಏನು ಹೇಳಿದ್ರು ಇದಕ್ಕೆ? ಅದಕ್ಕೆ ಔಷಧ ಕೊಟ್ಟರು ಸರ್, ಮೆಟಿಲಿಲ್ಲ ಅದಕ್ಕೆ ಎಣ್ಣೆ ಹೊಡೆದ್ರನ್ನ. ಮೆಟಿಲಿಲ್ಲ, ನಮ್ದ್ರಾಗ ಓಸ್ ತಗೊಬಿಡಿನಿ ಒಂದು 5-6 ಅದ ನೋಡಿ ಸರ್, ಬೇಸರ ಒಂದೇ ಬಿಟ್ಟಿನಿ. ಈಗ ನೀವು ಬಾಳೆ ನಾಟಿ ಮಾಡುವಾಗ ಸರ್ ಅಥವಾ ಇದು ತಂದು ಹಚ್ಚುವಾಗ ಸರ್ ಉಪಚಾರ ಏನು ಮಾಡಲ್ವಾ? ಮಾಡ್ಬೇಕು ಸರ್. ಮತ್ತೆ ಬೀಜೋಪಚಾರ ಥರ ಮಾಡ್ತಾರಲ್ವಾ? ಮಾಡ್ತೀರಾ? ಹಂಗೆ ಮಾಡಿನೂ ಈ ಸಮಸ್ಯೆ ಬರ್ತದೆ? ಬರ್ತದೆ ಸರ್, ಬಂದೈತೆ ಸರ್. ನಮ್ದು ಅಂದ್ರೆ ಒಂದು 6-7 ವರ್ಷ ಆಯ್ತು ಸರ್ ತೋಟ ಇಟ್ಟದು. ಆಮೇಲೆ ನಮ್ಮ ತೋಟ ಇಟ್ಟು 3 ವರ್ಷ ಆಮೇಲೆ ರೋಗ ಸ್ಟಾರ್ಟ್ ಆಯ್ತು, 3 ಫಲ ತೆಗೆದ್ಮೇಲೆ ನಾನು. ನೀವು ಕಬ್ಬು ಬೆಳಿತೀರಲ್ವಾ, ಕಬ್ಬು ಯಾವ ತಳಿಯನ್ನು ಹೆಚ್ಚಾಗಿ ಬೆಳೆದಿಲ್ಲಿ ಸರ್? ನಾವು ಇಷ್ಟು ದಿನ ಬೆಲದ್ರಾಜ್ ಇತ್ತು ಸರ್, ಬೆಲದ್ರಾಜ ಇವಾಗ ತೆಗೆದು 1 ವರ್ಷ ಇದೆ. ಜೈಬಿಮು ಬಂತು, ಮತ್ತೆ ಆ ಜೈಬಿಮು ತುಳಿಯಕೈತೈತಿ. ಇವಾಗ 5N7 ಅಂತ ಹೊಸ ಬೀಜ ಬಂದಿತ್ತು ಸರ್. 5N7? 5N7 ಅಂತ. 5 5 1 7? 5 1 7? ಹ್ಞೂ ಸರ್. 5 1 7? ಹ್ಞೂ ಸರ್. ಆ ಬೀಜ ಇವಾಗ ಸ್ವಲ್ಪ ಚೆನ್ನಾಗಿ ರಿಕವರಿ ಬರ್ತೈತೆ. ಈ ತಳಿ ವಿಶೇಷ ಏನು? 10 kg ಬೇಸ್ ಆಗಕತ್ತೆ ಸರ್. ತೂಕ ಜಾಸ್ತಿ ಬರುತ್ತೆ? ತೂಕ ಜಾಸ್ತಿ ಬರಕತ್ತೆ. ಎಕರೆಗೆ ಎತ್ತರ ಜಾಸ್ತಿ ಬರ್ತದ? ಎತ್ತರ ಒಂದು 3-4 ಕೋಲ್ ಬೆಳಿತೈತೆ ಸರ್ ಬೆಳೆಸಿದ್ರೆ. ಬೆಳೆಸರ್ ಮೇಲೆ ಡಿಫ್ರೆಂಟ್. ಸರ್, ಸೊ ಇಳುವರಿ ಜಾಸ್ತಿ ಬರುತ್ತೆ? ಇಳುವರಿ ಜಾಸ್ತಿ ಬರುತ್ತೆ. ಗದ್ದೆರಿಗೆ ಈಡಾಕತ್ತೆ ಸರ್ ಮಾಸ. ರುಚಿಗೆ ಅನುಕೂಲ? ರುಚಿ ಕಮ್ಮಿ ಸರ್ ಇದು. ಜೈಬಿಮಿನಷ್ಟು ರುಚಿ ಬರಲ್ಲ. ಕಾರ್ಖಾನೆಯವರು ಯಾವುದನ್ನು ನಿರೀಕ್ಷೆ ಮಾಡ್ತಾರೆ? ಇದು ಬೆಲದ್ರಾಜ ಜೈಬಿಮ್ನ ಮಾಡ್ತಿದ್ರು ಸರ್. ಮತ್ತೆ ಈಗ 5 1 7 ನಾವು ಬೆಳೆದಿವಿ ಅಂದರೆ ತಗೊಳ್ತಾರೆ? ಇಲ್ಲಿ ಗಾಣದಾರು ಕಮ್ಮಿ ತಾನಕತ್ತಾರೆ ಸರ್, ಫ್ಯಾಕ್ಟ್ರಿಗೆ ಹೊಡಿಬೇಕು ಸರ್. ಫ್ಯಾಕ್ಟ್ರಿಗೆ ಹೋಗ್ಬಿಡುತ್ತೆ? ಫ್ಯಾಕ್ಟ್ರಿ ತಾನ. ಫ್ಯಾಕ್ಟ್ರಿ ಅವ್ರು ಇಂಥದ್ದು ಬೇಕು ಅಂತ ಅವ್ರು ಏನು ಕೇಳಬೇಕು? ಇಂಥದ್ದು ಬೇಕನ್ನಲ್ಲ ಸರ್, ಯಾವುದು ಕೊಟ್ರು ಹೋಯ್ತಾರೆ. ಬಟ್ ಬೆಲ್ಲದ ರಾಜಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಬೆಲ್ಲದ ರಾಜಕ್ಕ ಇದಕ್ಕಂದ್ರೆ ಸರ್ ಬೆಲ್ಲದ ರಾಜ ಬರೀ ಹಾಲು ಹಾಕಿ ಬೆಲ್ಲ ಮಾಡಿ ಬೆಲ್ಲ ಆಗಿ ಇದು ಕಲರ್ ಇವಾಗ ಏನು ಹಾಕ್ತಾರೋ ಸರ್ ಆ ಕಲರ್ ಹಾಕ್ಲದ್ರೂ ಬೆಲ್ಲ ಆಗ್ತಿತ್ತು. ಇವಾಗ ಇದು ಪೈನ್ ಸೆವೆನ್ ಇದು ಜೈ ಬಿಮ್ ಅಷ್ಟು ಆ ಬೆಲ್ಲ ಆಗಲ್ಲ ಸರ್, ಬೆಲ್ಲಕ್ಕೆ ಸೂಕ್ತ ಅಲ್ಲ, ಇದು ಬೆಲ್ಲಕ್ಕೆ ಸುದ್ದಿ ಅಲ್ಲ. ಈಗ ನೀವು ಕಬ್ಬನ್ನು ಬೆಳೀತಾ ಇರೋದು ಬೆಲ್ಲದ ಗಾಣಕ್ಕೆ ಅಲ್ಲ? ಅಲ್ಲ ಸರ್, ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿಗೆ ಇದೇ ಪೈನ್ ಸೆವೆನ್ ಹಿಂಗೆ ಇದ್ರೆ ಗಾಣಗಳು ನಡೆಸಲ್ಲ ಅವ್ರು ಸರ್. ಅಲ್ಲ, ಎಷ್ಟಿದಾವೆ ನಿಮ್ಮ ಸುತ್ತಮುತ್ತಲ ಗಾಣಗಳು? ಇಲ್ಲಿ ನಮ್ಮ ಕಡೆಗೆ ಒಂದು ಎರಡೆ ಅದಾವ ಸರ್, ಅಲ್ಲಿ ಮಲ್ಪಂಗುಡಿ ಕಡೆಗೆ ಒಂದು 20-30 ಗಾಣ ಅದ. ಕಬ್ಬಿಗೆ ನಿಮ್ಗೆ ಎಷ್ಟು ವಾರ್ಷಿಕ ಆದಾಯ ಎಷ್ಟು ಸಿಗ್ತಾ ಇದೆ? ವರ್ಷಕ್ಕೆ ಸರ್ ನಾನೇ ಎಲ್ಲ ಮಾಡ್ಕೊಂತ ನಲ್ಲ ಉಪ್ಪಿಂದು ಎಲ್ಲ ತೆಗೆದ್ರೆ ಎಕರೆಗೆ ಒಂದು 70,000 60,000 ಉಳಿತದೆ ಸರ್. ಉಳಿತದೆ ಉಪ್ಪಿಂದು ಅದು ಕೆಲಸ ಮಾಡಿ ತೆಗೆದ್ರೆ ಎಕರೆಗೆ 7 ಟನ್ ಆದ್ರೂ ಅಷ್ಟು ಉಳಿತದೆ ಸರ್. ಈಗ ಅಂದರೆ ರೈತರು ಗೊಬ್ಬರಕ್ಕೆ ಔಷಧಿಗೆ ಇಂಥ ಎಲ್ಲ ವೆಚ್ಚಗಳು ಜಾಸ್ತಿ ಆಗ್ತದೆ, ಕೃಷಿ ಮಾಡೋದೇ ಕಷ್ಟ ಅಂತ ಇದ್ದಾರೆ, ಈ ಬಗ್ಗೆ ನೀವೇನಂತೀರಾ ಸರ್? ಅದು ರೈತರ ಬಗ್ಗೆ ಮಾಡೋರಿಗೆ ಗೊತ್ತಿರ್ತದೆ ಸರ್, ಅದು ಖರ್ಚು ಮಾಡಿಕೊಂಡ್ರೆ ಜಗ್ಗಿ ಖರ್ಚು ಐತೆ ಸರ್. ಮಾಡಿದ್ರೆ ಖರ್ಚು ನೋಡಿ ಮಾಡಿದರೆ ಖರ್ಚು ಕಮ್ಮಿ ಐತೆ ಸರ್, ಲಾಭ ಜಾಸ್ತಿ ಐತೆ ಸರ್. ಖರ್ಚಿಲ್ಲದೆ ಕೃಷಿ ಮಾಡ್ಬೋದು ಅಂತ ನೀವಂತೀರ? ನನ್ನ ಲೆಕ್ಕಕ್ಕೆ ಖರ್ಚು ಕಮ್ಮಿ ಸರ್, ನಾನು ಮಾಡಿದಂಗೆ ಐತೆ ಸರ್. ಅದು ಏನೇನು ಕಡಿಮೆ ಖರ್ಚು ಅಂದರೆ ಏನೇನು ಮಾಡ್ತೀರಿ ನೀವು? ನಾವೇ ಬದುಕು ಮಾಡ್ಕೊಂತೀವಿ. ಇವಾಗ ಕೆಲವ್ರಿಗೆ ಬದುಕಿರಲ್ಲ, ಆಳು ಭಾಳ ಕಳೆ ಬೆಳೆಸಿ ಆಳಿಸ್ತಾರೆ ಸರ್, ಅದು ಖರ್ಚು ಜಾಸ್ತಿ ಬರ್ತದೆ. ಫಸ್ಟಿಗೆ ಸಣ್ಣದು ಮಳಿಕೆ ಇದ್ದಾಗ ಒಣ ಮಾಡ್ಕೊಂಬೋಕೆ ಸರ್, ಅವಾಗ ಒಣ ಮಾಡಲಾರ್ದ ಮಳಿಕೆ ಇಲ್ದಾಗ ಬಿಟ್ಟು ದೊಡ್ಡದಾದಾಗ ಹೋದ್ರೆ ಅದಕ್ಕೆ ಖರ್ಚು ಜಾಸ್ತಿ ಬರ್ತದೆ ಸರ್. ಇವಾಗ ತುಳಿದು ಬಂದು ಅದನ್ನ ತಿರುಗಿ ನೋಡ್ಲಾರಂಗೆ ಹೋಗಿ ಒಂದು ರೋಸ್ತಿನ ಬಿಟ್ಟು ಹೋದ್ರೆ ಅದಕ್ಕೆ ಎಲ್ಲಿರ್ತದೆ ಸರ್ ಅದೇ ಏನಿರಲ್ಲ ಅದಕ್ಕೆ. ಆಮೇಲೆ ನೋಡಿದ್ರೆ ಮತ್ತೆ ಇವಾಗ 5 ಆಳಿಗೆ ಆಗೋದು ನಾಳೆ 50 ಆಳಿಗೆ ಹೋಗ್ಬೇಕು ಸರ್. ಹಾಗಾಗಿ ಕೆಲವರು ಆಳಿನ ಮೇಲೆ ನಡೆಸೋರು ಖರ್ಚು ಜಾಸ್ತಿ ಆಗಿಬಿಡುತ್ತೆ, ರೈತರದ್ದು ಏನಿಲ್ಲ ಲಾಭ ಅಂತಾರೆ ಸರ್. ರೈತ ಕರೆಕ್ಟ್ ರೈತ ಮಾಡೋರು ರೈತಗೆ ಉಳಿತೈತೆ ಸರ್. ಸರಿ, ನಿಮ್ಮನೆಯಲ್ಲಿ ಆಳುಗಳು ಇದ್ದಾರೆ, ನಿರ್ವಹಣೆ ಮಾಡ್ತೀರಿ, ಬೇರೆ ಅಂದರೆ ಗೊಬ್ಬರದ ಖರ್ಚುಗಳನ್ನು ತಗ್ಗಿಸ್ಲಿಕ್ಕೆ ಸಾಧ್ಯ ಇದೆಯಾ? ಔಷಧಿ ಉಪಚಾರಗಳು ಅಂಗಡಿಯಿಂದ ತಂದು ಹೊಡೆಯುವಂಥ ಔಷಧಿ ಉಪಚಾರಗಳನ್ನು ಮಾಡುವಂಥ ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಹ್ಞೂ ಸರ್, ನಾನು ಅಂಗಡಿಗಳು ದವಸ ತಂದು ಹೊಡೆಯಲ್ಲ ಸರ್. ಏನೇನು ಒಳಸುರಿಗಳನ್ನ ಏನು ಕೊಡ್ತೀರಿ ನೀವು? ಉಪ್ಪು ಅದೇ ಸೆಸಿಡಿ ದೇವನಿ ಸರ್, ಪೊಟಾಸು ಯೂರಿಯಾ ಕಾಂಪ್ಲೆಕ್ಸ್ ಅವ್ಬಿಟ್ರೆ ಮತ್ತೆ ಅದು ಯೂಸ್ ಮಾಡಲ್ಲ. ಕಬ್ಬಿಗೇನು ರೋಗ ಬರಲ್ವಾ? ಕಬ್ಬಿಗೆ ರೋಗ ಬರ್ತದೆ ಸರ್, ಬಿಳಿ ಉಣ್ಣೆ ಅಂತ, ಆ ಉಣ್ಣೆಗೆ ಒಂದೇ ಎಣ್ಣೆ ತಂದು. ಯಾವ ಸಂದರ್ಭದಲ್ಲಿ ಬರ್ತದೆ ಅದು? ಅದು ಒಳ್ಳೆ ಮಳೆಗಾಲದಾಗ ಬರ್ತದೆ ಸರ್, ಒಂದೊಂದು ಕೋಲ್ ಕೊಬ್ಬು ಇದ್ದಾಗ. ಓಹೋ, ಹ್ಞೂ ಸರ್, ಒಂದು ಕೋಲ್ ಕೊಬ್ಬು ಇದ್ದಾಗ. ಏನು ಸಮಸ್ಯೆ ಮಾಡುತ್ತೆ ಅದು? ಅದು ಕೊಬ್ಬು ಬೆಳೆಯಕ್ಕೆ ಬಿಡಲ್ಲ ಸರ್. ಹ್ಞೂ, ಎಲ್ಲ ಗದ್ದೋಟ ಆಗಿಬಿಡ್ತಿತ್ತು, ಅದು ಕೊಬ್ಬನ್ನು ಬೆಳೆಯಕ್ಕೆ ಬಿಡಲ್ಲ. ಅದು ದಪ್ಪ ಆಗೋದಿಲ್ಲ, ದಪ್ಪನೂ ಆಗೋದಿಲ್ಲ, ಬೆಳೆನೂ ಬರಲ್ಲ ಸರ್. ಅಲ್ಲಿಗೆ ಆಟ್ರಿಗೊಂದು ಕರ್ಗ ಹಾಕಂತ ಬರುತ್ತೆ ಕೊಬ್ಬು. ಓಹೋ, ಕರ್ಗ ಹಾಕಂದು ಬೂದಿ ಹಾಕೈತೆ, ಗರಿ ಕರಿ ಬೂದಿ. ಇದನ್ನ ಹೆಂಗೆ ಮೊದಲೇ ಕಂಡಿಡಿಬೇಕಂದ್ರೆ ಹೆಂಗೆ ಗೊತ್ತಿಡಿ? ಬಿಳಿ ಉಣ್ಣೆ ಬಿಡುತ್ತೆ ಸರ್ ಸಣ್ಣದು, ಅದನ್ನು ಬಿಟ್ರೆ ಗದ್ದೆ ಓಟ ಹಾಕೈತೆ, ಅದು ಕಂಟ್ರೋಲ್ ಆಗೋದಿದ್ರೆ ಹಾಕೈತೆ, ಇಲ್ಲದ್ರೆ ಆಗಲ್ಲ ಸರ್. ಅದು ಗದ್ದೆ ಓಟ ಬಿಡೋ ಮಟ್ಟ ಬಿಡಂಗಿಲ್ಲ ಅದು. ಒಟ್ಟು ಬಿಳಿ ಉಣ್ಣೆ ಯಾವ ಹಂತದಲ್ಲಿ ಬರ್ತದೆ ಅದು? ಇನ್ನೂ ಸಸಿ ಚಿಕ್ಕದಾಗಿ ಸಿಕ್ಕದಿದ್ದ ಬರಲ್ಲ ಸರ್. ಮನುಷ್ಯರಷ್ಟು ಎತ್ತರ ಆದಾಗ, ಒಂದು 5-6 ಗನ್ ಆದಾಗ ಒಟ್ಟು ನಾವು ಒಕ್ಕಂದ್ರೆ ಕಾಣಂಗಿಲ್ಲ ಸರ್, ಅವಲ್ಲಿದ್ದ ಸ್ಟಾರ್ಟ್ ಅದು. ಅವಾಗೆಲ್ಲ ಎಣ್ಣೆ ಸಿಂಪರಣೆ ಮಾಡೋಕೆ ತೊಂದರೆ ಆಗಲ್ವಾ? ಇದು ಬಂಕ ಹೊಡ್ಕೊಂತೀವಿ ಸರ್, ದಾರಿ ಮಾಡ್ಕೊಂಡು ಮಾಡ್ಕೊಂಡು ಹಸಿಯಾಗ ನೀರು ಇಟ್ಟು ಸ್ವಲ್ಪ ದಾರಿ ಮಾಡ್ಕೊಂತೀವಿ ಸರ್, ಟ್ಯಾಂಕಿ ಹೋಗಂಗ ಬಿಡ್ತೀವಿ 4-4 ಮುರಿಗೆ 8-8 ಮುರಿಗೆ ಫ್ರೈ ಮಾಡ್ತೀವಿ. ಸರಿ, ಈಗ ಸಾಮಾನ್ಯವಾಗಿ ರೈತರು ಸಾವಯವದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಂದರೆ ನಾವು ಈ ಅಂಗಡಿ ಔಷಧಿಗಳು ಗೊಬ್ಬರಗಳು ಇವಿಲ್ಲದೇನು ನಾವು ವ್ಯವಸಾಯ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗ ನೀವಿನ್ನು ಚಿಕ್ಕ ವಯಸ್ಸಿನವರು. ಹೌದು ಸರ್. ಈ ಕಡೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ? ಆ ಸರ್, ಅದನ್ನು ಮಾಡ್ಬೇಕಂದ್ರೆ ನನ್ಗೆ ಇದ್ದೇ ನಂದು ಅಟ್ಟೆದಳದ ಗೊಬ್ಬರ ಹಾಕಿದ್ರೆ ಬೆಳಿಬೋದು ಸರ್ ನಾನು. ಅಲ್ಲ, ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ? ಮಾಡ್ಬೋದು, ಇದನ್ನು ಸ್ವಲ್ಪ ಸೈಸೈಡಿದ ಒಂದು ಸ್ವಲ್ಪ ಹಾಕಕ್ಕೈತೀನಿ ಸರ್. ಅಷ್ಟನ್ನು ಇಲ್ಲ, ಬಿಡೋ ಯೋಚನೆ ಮಾಡಿ, ಅದ್ರ ಮೇಲೇನೆ ಕೈ ಬಿಟ್ಟು ಮಾಡೋಷ್ಟು ಯೋಚನೆ ಬಂದಿಲ್ಲ ಸರ್ ಇನ್ನ. ಬೆಳಿತೈತೆ ಇಲ್ಲ ಅಂಬೋದು ಒಂದು ಇದು ಭಯ ಇದೆ, ಭಯ. ಇವ ನನ್ ಗೊಬ್ಬರಕ್ಕೆ ಬೆಳಿತೈತೆ ಅಂಬದ್ ನನಗೆ ಗೊತ್ತು ಸರ್, ಆದ್ರೂ ಅಷ್ಟು ಬೆಳಿಬೇಕಲ್ಲ ಅಂಬದ್ ನಾನು. ಮತ್ತೆ ಈಗ ಬೇರೆ ಬೇರೆ ರೈತರನ್ನ ನೀವು ವಿಸಿಟ್ ಮಾಡೋದು, ಭೇಟಿ ಮಾಡೋದು, ಸಾವಯವ ಕೃಷಿ ಮಾಡ್ತಾರಂತೆ, ಅವ್ರು ಹೆಂಗ್ ಮಾಡ್ತಾರೆ ನಾನು ನೋಡಿ ಬರ್ತೀನಿ. ನೋಡಿ ಸರ್. ನೋಡಿದಿರಾ? ನಿಮ್ಗೆ ಅಲ್ಲಿ ಏನೋ ಅನುಭವ ಬಂದಿಲ್ವಾ? ನೋಡಿ ಸರ್, ಅದು ನೋಡಿ ಸ್ವಲ್ಪ ಹೆದರಿಕೆ ಹಾಕೈತೆ ಅಂತೀವಲ್ಲ, ಅದೇ ಮಾಡಕ್ಕ ಎಲ್ಲಿ ಕೈ ಸುಟ್ಕೊಳ್ತೀವಿ, ಎಲ್ಲಿ ಸುಟ್ಕೊಂತೀವಿ. ಖರ್ಚೆ ಇಲ್ಲದೆ ಕೈ ಸುಟ್ಕೊಳ್ಳೋ ವಿಚಾರ ಇರಲ್ವಲ್ಲ? ಖರ್ಚೆ ಇಲ್ಲದೆ ಕೈ ಸುಟ್ಕೊಳ್ಳೋದು ಹಾಕೈತೆ ಸರ್, ಮತ್ತೆ ಬೆಳೆ ಬರಲಿಲ್ಲಪ್ಪ ಅಂದ್ರೆ ಕಷ್ಟ ಆಗ್ಬಿಡ್ತೈತೆ. ಅಂತೂ ನಿಮಗೆ ಒಂದಿಷ್ಟು ಸಾವಯವ ಕೃಷಿ ಮಾಡೋ ಸಂದರ್ಭದಲ್ಲಿ ಭಯ ಇದೆ, ಇಳುವರಿ ಎಲ್ಲಿ ಕಡಿಮೆ ಆಗ್ಬಿಡುತ್ತೋ, ಬೆಳೆನೇ ಬರದಂಗಾಗುತ್ತೋ ಅಂತೇಳಿ, ಆದರೆ ತಾಳ್ಮೆಯನ್ನು ವಹಿಸ್ಕೊಂಡ್ರೆ ವರ್ಷದಿಂದ ವರ್ಷಕ್ಕೆ ಒಂದು ಉತ್ತಮ ಇಳುವರಿಯನ್ನು ತೆಗೆದುಕೊಳ್ಳಿಕ್ಕೆ

ಅಲಭ್ಯತೆ ಆಗಿರುತ್ತೆ. ಮಣ್ಣಿನಿಂದ ಪೋಷಕಾಂಶಗಳನ್ನ ಹೀರಿಕೊಳ್ಳುವ ಶಕ್ತಿ ಬೇರುಗಳಲ್ಲಿ ಇರುವುದಿಲ್ಲ. ಆದ್ದರಿಂದ ತಾವು ಏನ್ ಮಾಡ್ಬೇಕಂತಂದ್ರೆ ಸಿಂಪರಣೆಯ ಮುಖಾಂತರ 19-19 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಳ್ರಿ. ಹಾಗೇನೆ ಹಿಂಗಾರಿನ ಒಂದು ಬೆಳೆಗಳಲ್ಲಿ ನಮ್ಗೆ ಮುಂದಿನ ವಾರದಲ್ಲಿ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಇದಾವೆ. ಆದ್ದರಿಂದ ಮಣ್ಣಿನ ಒಂದು ತೇವಾಂಶ ರಕ್ಷಣೆ ಮಾಡಿಕೊಳ್ಳಕ್ಕೆ ನಾವು ಅವಾಗ ಅವಾಗ ಅಂತರ ಬೇಸಾಯ ಕ್ರಮಗಳನ್ನ ಕೈಗೊಳ್ಳ್ರಿ.